ಅದರಲ್ಲಿ ಏನು ಅಂಥ ಲಾಭ ಏನು ಸಿಗಲ್ಲ ಸರ್, ಅದೆಲ್ಲ ಖರ್ಚು ಜಾಸ್ತಿ. ನೀರುಳ್ಳಿ ಈ ವರ್ಷ ರೇಟ್ ಇರುತ್ತೆ, ಮುಂದಿನ ಸರಿ ರೇಟ್ ಇರಲ್ಲ. ಹೆಂಗಾಗುತ್ತೆ ಅಂದರೆ ಅದರಲ್ಲಿ ಏನೂ ನಾವು ಉಳಿತಾಯ ಮಾಡೋಕ್ಕಾಗಿಲ್ಲ ಸರ್. ಹಂಗಾಗಿ ನೀರುಳ್ಳಿ ಬಿಟ್ಟು ಕಮರ್ಷಿಯಲ್ ಕ್ರಾಪ್ ಮಾಡೋಣ ಅಂತೇಳಿ ದಾಳಿಂಬೆ ಬೆಳೆ ಬೇರೆ ಕಡೆ ಎಲ್ಲ ಬೆಳೆಯೋದು ನೋಡಿದ್ವಿ ಸರ್. ಒಂದು 3-4 ವರ್ಷ ನಾವು ಸುಮ್ಮನೆ ದಾಳಿಂಬೆ ಬಗ್ಗೆ ವೀಕ್ಷಣೆ ಮಾಡಿದ್ವಿ. ಆಮೇಲೆ ನಾನು ನೋಡೋಣ ಹಾಕೋಣ ಬೆಳೆಯೋಣ ಅನ್ನೋದೊಂದು ಕಾನ್ಫಿಡೆನ್ಸ್ ನನಗೆ ಬಂತು. ಆಗಿದೆ ಸರ್ ನಾನು ಗಿಡ ತೊಗೊಂಬಂದು. ಈಗ ನಿಮ್ಮದು ಜಮೀನು ಅಂತಂದರೆ ಎಷ್ಟು ಎಕರೆ ಇದೆ ಸರ್? ನಮ್ಮದು ಟೋಟಲ್ ಬಂದು 5 ಎಕರೆ ಜಮೀನಿದೆ ಸರ್. ಅದರಲ್ಲಿ 1.5 ಎಕರೆ ದಾಳಿಂಬೆ ಹಾಕಿದ್ದೀನಿ ಸರ್ ನಾನು. ಈಗ 1.5 ಎಕರೆ ದಾಳಿಂಬೆ ಹಾಕಿದ್ರಿ, ಇನ್ನು 3.5 ಎಕರೆ ಏನು ಹಾಕಿದ್ರಿ ನೀವು ಸರ್? 3.5 ಎಕರೆ ಅಂದರೆ ಅದಕ್ಕೆ ನೀರಾಗಲ್ಲ ಸರ್. ಈಗ 1.5 ಎಕರೆಗೆ ಮಾತ್ರ ನೀರಾಗುತ್ತೆ, ಬೋರ್ ಇರೋದು. ಇನ್ನು 3.5 ಎಕರೆಗೆ ನೀರಾಗಲ್ಲ. ಮಳೆ ಆಶ್ರಿತ ಬೆಳೆ ಬೆಳಿತೀವಿ ಸರ್. ಅದಕ್ಕೆ ತೊಗರಿನೋ ಶೇಂಗನೋ ಏನಾದರೂ ಹಾಕ್ಕಂತೀವಿ ಸರ್. ಅದಕ್ಕೇನು ನಮಗೆ ಅನುಕೂಲ ಆಗುತ್ತೆ ಅದು ಮಾಡ್ಕೊಂತೀವಿ ಅದನ್ನು. ಈಗ 5 ಎಕರೆ ಅಂದರೆ ಒಂದೇ ಫ್ಲಾಟ್ ಬರುತ್ತಾ? ಇಲ್ಲ ಸರ್, ಬೇರೆ ಬೇರೆ ಇದೆ ಸರ್. 1-3 ಎಕರೆ ಒಂದು ಹತ್ರ ಇದೆ, 3/4 ಎಕರೆ ಒಂದು ಹತ್ರ ಐತೆ, 1/2 ಎಕರೆ ಒಂದು ಹತ್ರ. ಹಿಂಗೆಲ್ಲ ನಾವು ಟೋಟಲ್ ನಮ್ಮದು ಟೋಟಲ್ ಭಾಗ ಬಂದು 5 ಎಕರೆ ಅಮ್ಮ ನಮ್ಮದು. ಈಗ ನೀರಾವರಿ ಮಾಡಿ ಎಷ್ಟು ವರ್ಷ ಆಯಿತು ಅಂತ ಹೇಳ್ತೀರಾ ಸರ್? ನೀರಾವರಿ ಮಾಡಿ 25 ವರ್ಷ ಆಯಿತು ಸರ್. ನಾವು 25 ವರ್ಷದಲ್ಲಿ ಯಾವ ವರ್ಷನೂ ನಾವು ಮೆಕ್ಕೆಜೋಳ ನೀರುಳ್ಳಿ ರಾಗಿ ಬಿಟ್ಟರೆ ನಮಗೇನು ಬೇರೆ ಬೆಳೆಯೋದು ಗೊತ್ತಿರಲಿಲ್ಲ. ನಾವು ಹೊರಗಡೆ ಓಡಾಡೋಕ್ಕೆ ಶುರು ಮಾಡಿದಾಗಿಂದ ಅವಾಗ ನಾವು ದಾಳಿಂಬೆ ಬಗ್ಗೆ ಸ್ವಲ್ಪ ಮಾಹಿತಿ ಸಿಕ್ತು. ದಾಳಿಂಬೆ ಹಾಕೋಣ ಅಂತಂದೇಳಿ ಹಾಕಿದ್ದೀವಿ ಸರ್ ನಾವು. ಈಗ ಸಾಕಷ್ಟು ತೋಟಗಾರಿಕೆ ಬೆಳೆಗಳು ಇದಾವಪ್ಪ, ಅಂಥದ್ರಲ್ಲೂ ಈ ದಾಳಿಂಬೆ ಬೆಳೆಯನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರೆ ಸರ್? ದಾಳಿಂಬೆ ಬೆಳೆಯನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡು ಅಂದರೆ ಅದು ಕೆಲಸ ಕಡಿಮೆ ಸರ್. ಅದು ನಮಗೇನು ವಾರಕ್ಕೊಂದ್ಸರಿ ಔಷಧಿ ಹೊಡೆಯೋದಿರುತ್ತೆ, ಪ್ರತಿ ದಿವಸ ನೀರು ಬಿಡೋದಂದ್ರೆ ಅದೇನೇನು ಸರ್, ಒಂದು 1/2 ಅವರು 10 ನಿಮಿಷ 1/4 ಗಂಟೆ ಒಳಗೆ ನೀರು ಬಿಡ್ಬೇಕು ಸರ್. ಅದಕ್ಕೆ ಜಾಸ್ತಿನೂ ನೀರು ಬಿಡೋಂಗಿಲ್ಲ, ಹೆಚ್ಚು ಆದಾಯನೂ ಕಾಣ್ಬೋದು. ಬೇರೆ ಬೆಳೆಯಲ್ಲಿ ಅಷ್ಟೆಲ್ಲ ತಗೊಳಕ್ಕಾಗಲ್ಲ ಸರ್. ಈಗ ಅಡಿಕೆ ಹಾಕ್ಬೋದು, ಅಡಿಕೆ 6 ವರ್ಷದವರೆಗೆ ಕಾಯಬೇಕು. ಇದು ಹಂಗಾಗಲ್ಲ ಸರ್, 6 ತಿಂಗಳಿಗೆ ಒಂದು ಬೆಳೆ ತಗೋಬೋದು, ವರ್ಷಕ್ಕೊಂದು ಬೆಳೆ ಆರಾಮಾಗಿ ಮಾಡ್ಬೋದು ಸರ್ ಅದನ್ನು. ಈಗ ಇತ್ತೀಚೆಗೆಲ್ಲ ಅಡಿಕೆ ಬೆಲೆ ಸಾಕಷ್ಟು ರೇಟ್ ಆಗಿದೆ ಅಂದರೆ ಇದನ್ನ ನೋಡಿ ನೀವು ಅಡಿಕೆ ಹಾಕ್ಬೇಕು ಅಂತ ಏನಾದರೂ ಮನಸ್ಸು ಮಾಡ್ತಾ ಇದ್ರೆ ಸರ್? ಈಗ ಒಂದು ಪ್ಲಾಟ್ಗೆ ಅಡಿಕೆ ಹಾಕ್ಬೇಕಂತ ಮನಸ್ಸು ಮಾಡಿದ್ದೀನಿ ಸರ್. ಈಗ ಅದು ಒಂದರಲ್ಲಿ ಒಂದು ಪ್ಲಾಟಲ್ಲಿ ಸ್ವಲ್ಪ ಡಿಸೀಸ್ ಜಾಸ್ತಿ ಆಗಿದೆ ಸರ್. ಅದು ಅದಕ್ಕೆ ಒಂದು ಪ್ಲಾಟ್ ತೆಗೆದುಬಿಟ್ಟು ಅದಕ್ಕೆ ಮಾತ್ರ ಅಡಿಕೆ ಹಾಕೋಣ ಅಂತ ನಿರ್ಧಾರ ಮಾಡಿದ್ದೀನಿ ಸರ್. ನೆಕ್ಸ್ಟ್ ಈ ಕ್ರಾಪ್ ಮುಗಿದ ಮೇಲೆ ಈಗ ದಾಳಿಂಬೆ ಹಾಕ್ಬೇಕು ಅಂತ ಅಂದ್ಕೊಂಡಾಗ ನೀವು ಯಾವ ರೀತಿ ಸಿದ್ಧತೆ ಮಾಡಿಕೊಂಡ್ರೆ? ನಂದು ಗಾಡಿ ಇದೆ ಸರ್, ಒಂದು ಬುಲೆರೋ ಗಾಡಿ. ನಾನು ರೆಗ್ಯುಲರ್ ಮಾರ್ಕೆಟ್ಗೆ ದಾಳಿಂಬೆ ಹಣ್ಣು ಹೊಡಿತಾ ಇರ್ತೀವಿ ಸರ್. ನಾವು ಎಲ್ಲ ತೋಟಗಳಿಗೆ ನಾವು ವಿಸಿಟ್ ಕೊಟ್ಟಾಗ ಪ್ರತಿಯೊಬ್ಬರೂ ಇವ್ರು ಯಾವ ಟೈಪ್ ಬೆಳೀತಾರೆ, ಏನು ಮಾಡ್ತಾರೆ, ಇವರು ಹೆಂಗೆ ಬೆಳೆದ್ರೆ ಇವ್ರು ಸಕ್ಸಸ್ ಆದರು, ಎಷ್ಟು ಬೆಳೆ ತೊಗೊಂಡ್ರು, ಇದರಿಂದ ಯಾವ ಟೈಪ್ ಲಾಭ ಪಡೆದ್ರು ಇವರು, ಅದನ್ನೆಲ್ಲ ನಾನು ಮಾಹಿತಿ 3 ವರ್ಷ ನಾನು ಕಲೆ ಹಾಕಿದೆ ಸರ್. ಆ ಮಾಹಿತಿನ ಮಾಹಿತಿ 3 ವರ್ಷ ಕಲೆ ಹಾಕಿದ ನಂತರ ನಾನು ಬೆಳಿಬೋದು ಅನ್ನೋದು ಧೈರ್ಯ ನನಗೆ ಬಂತು. ಅವಾಗ ನಾನು ದಾಳಿಂಬೆ ಹಾಕಿದೆ. ಅಂದರೆ ಬೇರೆ ಬೇರೆ ರೈತರು ಬೆಳೆಯೋಂಥದ್ದನ್ನ ನೀವೆಲ್ಲ ವೀಕ್ಷಣೆ ಮಾಡಿದ್ರೆ? ವೀಕ್ಷಣೆ ಮಾಡಿದ್ಮೇಲೆ ಸರ್ ನಾವು ಸಡನ್ನಾಗಿ ಅವ್ರು ಬೆಳೀತಾರಂತ ನಾನು ಬೆಳೆದ್ರೆ ನನಗೆ ಅದಕ್ಕೆ ಅರ್ಥನೇ ಇರಲ್ಲ, ಬೆಳೆಯೋಕ್ಕಾಗೋದೂ ಇಲ್ಲ. 3 ವರ್ಷ ವೀಕ್ಷಣೆ ಮಾಡಿ ಆದ ನಂತರ ನಾನು ಹಾಕಿದ್ದು ಸರ್. ಫಸ್ಟ್ನೇ ಬೆಳೆನೇ ನನಗೆ ಒಳ್ಳೆ ಸಕ್ಸಸ್ಫುಲ್ ಬೆಳೆ ಆಯಿತು ಸರ್ ನನಗೆ. ಆವಾಗ ಮಳೆ ವಾತಾವರಣ ಕಡಿಮೆ ಆಯ್ತು ಸರ್, ಮಳೆ ಇಲ್ಲ, ಒಳ್ಳೆ ವಾತಾವರಣ ಇತ್ತು, ಕ್ಲೈಮೇಟ್ ಎಲ್ಲ ಚೆನ್ನಾಗಿತ್ತು. ನಾನು 500 ಗಿಡಕ್ಕೆ 5 ಲಕ್ಷ ಬೆಳೆ ಬೆಳೆದೆ ಸರ್ ನಾನು. ಮತ್ತೆ 2ನೇ ಬೆಳೆಯುವಾಗ ಮಳೆ ಜಾಸ್ತಿ ಆಗ್ಬಿಡ್ತು ಸರ್, ಲಾಕ್ಡೌನು. ಲಾಕ್ಡೌನಲ್ಲಿ ಏನಾಯಿತು ಎಲ್ಲ ಗೊತ್ತಿರೋ ವಿಚಾರನೇ. ಅವಾಗ ಬೆಳೆದಿದ್ದಕ್ಕೂ ಬೆಲೆನೂ ಸಿಗಲಿಲ್ಲ, ಎಲ್ಲಿ ಕುತ್ಕೊಂಡು ಮಾರೋದಕ್ಕೆ ಫುಟ್ಪಾತ್ ವ್ಯಾಪಾರಸ್ಥರಿಗೆ ವ್ಯಾಪಾರ ಮಾಡೋಕ್ಕೆ ಬಿಡಲಿಲ್ಲ. ಹಂಗಾಗಿ ನಾವು ಬೆಳೆದಿರೋ ಬೆಲೆಗೆ ಬೆಲೆ ಸಿಗಲಿಲ್ಲ. ಅಂದರೆ ಒಳ್ಳೆ ಇಳುವರಿ ಬಂತು, ನಿಮಗೆ ಬೆಲೆ ಸಿಗಲಿಲ್ಲ? ಬೆಲೆ ಸಿಗಲಿಲ್ಲ ಸರ್. ಫಸ್ಟ್ನೇ ಬೆಳೆಯಲ್ಲಿ ಇಳುವರಿನೂ ಬಂತು, ಒಳ್ಳೆ ಬೆಲೆನೂ ಸಿಕ್ತು. ನಾವು ಮಾಡಿದ್ದಕ್ಕೂ ಸಾಫ್ಟ್ ಆಯ್ತಪ್ಪ ನಾನು ಅಂತೇಳಿ ನನಗೆ ತೃಪ್ತಿ ಆಯ್ತು ಸರ್ ಆ ವರ್ಷ. ನೀವು ದಾಳಿಂಬೆ ಹಾಕಿದ್ರಲ್ಲ, ಯಾವ ಮಣ್ಣಿಂದ ಕೂಡಿದೆ ಭೂಮಿ ಸರ್? ನಮ್ಮದು ಮಾಮೂಲು ಕೆಂಪು ಭೂಮಿ ಸರ್, ಅದು ಕೆಂಪು ಭೂಮಿಯಲ್ಲೇ ಹಾಕಿರೋದು. ಚೆನ್ನಾಗಿದೆ ಸರ್, ಎಲ್ಲ ಚೆನ್ನಾಗಿ ಬಂತು. ನಾನು ಫಸ್ಟು ಅದನ್ನು ಹಾಕಿದ ಮೇಲೆ 1 ವರ್ಷಕ್ಕೆ ಬೆಳೆಗೆ ಬಿಡ್ರಿ ಅಂತ ನಮ್ಗೆ ಹೇಳಿದರು. ಆದ್ರೂ ಗ್ರೋತ್ ಹಿಂಗೆ ಆಗಿರಲ್ಲ, ಬೇಡ ಅಂತೇಳಿ ನಾನು 18 ತಿಂಗಳಾಗೋವರೆಗೂ ನಾನು ಕ್ರಾಪಿಗೆ ಬಿಡಲಿಲ್ಲ ಸರ್ ಅದನ್ನು. 18 ತಿಂಗಳ ನಂತರ ನಾನು ಕ್ರಾಪಿಗೆ ಬಿಟ್ಟೆ, ಒಳ್ಳೆ ಸಕ್ಸಸ್ಫುಲ್ ಆಯಿತು ಸರ್. ಅದು ಒಳ್ಳೆ ಬೆಳೆ ಆಯಿತು ನನಗೆ, 5 ಲಕ್ಷ ಬೆಳೆ ಆಯಿತು. ಅದು 500 ಗಿಡಕ್ಕೇ 1,000 ಬಾಕ್ಸ್ ಬೆಳೆದಿದ್ದೆ ಸರ್ ನಾನು, ಒಬ್ಬ ಸ್ಟಾರ್ಟಿಂಗ್ ಬೆಳೆನೇ. ಈಗ ಪ್ರಾರಂಭದಲ್ಲಿ ಅಂದರೆ ಭೂಮಿಯನ್ನು ಯಾವ ರೀತಿ ಫಲವತ್ತತೆ ಮಾಡಿದ್ರೆ, ಈಗ ಎಂಥ ಗೊಬ್ಬರ ಕೊಟ್ಟರಿ, ಏನು ಕೆರೆ ಮಣ್ಣು ಕೊಟ್ಟರೆ, ಯಾವ ರೀತಿ ಮಾಡಿದ್ರೆ ಸರ್? ಅದು ಯಾವ ಕೆರೆ ಮಣ್ಣನ್ನು ಕೊಟ್ಟಿಲ್ಲ ಸರ್ ನಾನು, ಅದೆಲ್ಲ ಫಸ್ಟ್ ಗುಂಡಿ ಹೊಡೆಸಿದ್ವಿ. ಗುಂಡಿ ಹೊಡೆಸ್ಬಿಟ್ಟು ಕೊಟ್ಟಿಗೆ ಗೊಬ್ಬರ ಹಾಕಿದೆ ಸರ್ ನಾನು. ಕೊಟ್ಟಿಗೆ ಗೊಬ್ಬರ ಹಾಕಿದೆ, ಬೇವಿನ ಹಿಂಡಿ ಹಾಕಿದೆ ಸರ್ ನಾನು. ಬೇವಿನ ಹಿಂಡಿ ಹಾಕಿ ಮಣ್ಣೇನು ಏನು ಹಾಕಿಲ್ಲ ಸರ್, ಅದೇ ಮಣ್ಣನ್ನೇ. ಅದನ್ನು ಗಿಡ ಹಾಕಿ ಮುಚ್ಚಿದ ಮೇಲೆ ಅದನ್ನು ಹಂಗೆ ಫುಲ್ಲು ಟೈಟಾಗಿ ಅದುಂಬೇಕು ಸರ್. ಅದನ್ನು ಗಾಳಿ ಆಡಲಿಲ್ದಂಗೆ ಅದುಂಬಿಟ್ಟು ಅದನ್ನು ನೀರು ಬಿಟ್ಕೊಂಡಂತ ಬಂದೆ ಸರ್ ನಾನು. ಒಳ್ಳೆ ಗ್ರೋತಿಂಗ್ ಬಂತು ಸರ್, 18 ತಿಂಗಳಿಗೆ ಒಳ್ಳೆ ಗ್ರೋತಿಂಗೇ ಬಂತು. ಈಗ ಗುಂಡಿ ಅಂತಂದ್ರೆ ಎಷ್ಟು ಆಳವಾಗಿ ಹೊಡಿಬೇಕಾಗುತ್ತೆ, ಎಷ್ಟು ಇದು ಹೊಡಿ? ಅದಕ್ಕೆ ಆಳ ಬೇಕಾಗಿಲ್ಲ ಸರ್, ಒಂದು 1/2 ಅಡಿ ಗುಂಡಿ ಆದರೆ ಬೇಕಾದಷ್ಟು ಆಗುತ್ತೆ ಸರ್ ಅದಕ್ಕೆ. ಈಗೆಲ್ಲ ಗುಂಡಿ ಎಲ್ಲ ಹೊಡೆದ್ರಪ್ಪ ನೀವು, ಎಲ್ಲ ಕೊಟ್ಟಿಗೆ ಗೊಬ್ಬರ ಬೇವಿನ ಹಿಂಡಿ ಎಲ್ಲ ತಳಕ್ ಕೊಟ್ಟರೆ, ಈಗ ಸಸಿ ನಾಟಿ ಮಾಡಬೇಕಾದ್ರೆ ಈಗ ಗುಣಮಟ್ಟದ ಸಸಿಗಳು ಅಂತಂದ್ರೆ ಯಾವ ರೀತಿ ಆಯ್ಕೆ ಮಾಡಿಕೊಂಡ್ರೆ ಸರ್? ಗುಣಮಟ್ಟದ ಸಸಿಗಳು ಅಂದರೆ ಇಲ್ಲೇ ನಮ್ಮ ಊರಲ್ಲೇ ಸರ್, ಒಬ್ರು ಮಲ್ಲಿಕಾರ್ಜುನ ರೆಡ್ಡಿ ಅಂತ ಅವರು ದಾಳಿಂಬೆ ಬೆಳೆ ಒಳ್ಳೆ ಬೆಳೆಗಾರರು ಸರ್. ಅವರು ದಾಳಿಂಬೆ ನಮ್ಮೂರಲ್ಲಿ ತೋರಿಸಿದ್ದೆ ಅವರು. ಒಳ್ಳೆ ಬೆಳೆ ಬೆಳೆದ್ರು ಸರ್. ಒಂದೊಂದು ಬೆಳೆಗೆ 1 ಕೋಟಿ 1.5 ಕೋಟಿ 2 ಕೋಟಿವರೆಗೂ ಬೆಳೆದ್ರು. ಅವ್ರ ಹತ್ರ ಗಿಡ ತೊಗೊಂಬಂದು ನಾನು ಅವರು ಬೆಳೆದಿದ್ರಲ್ಲ ಸರ್ ಚೆನ್ನಾಗಿದೆ ಅಂತ ನಮಗೆ ಕಾನ್ಫಿಡೆನ್ಸ್ ಆಯ್ತಾ, ಅದೇ ಗಿಡನೇ ತೊಗೊಂಬಂದು ನಾವು ಹಾಕಿದ್ವಿ ಸರ್. ಅದರಲ್ಲಿ ಒಂದು ಗಿಡಕ್ಕೆ ಎಷ್ಟು ಹಣ ಕೊಟ್ಟು ಕೊಂಡ್ಕೊಂಬಂದು ನೀವು ಸಸಿ ನಾಟಿ ಮಾಡಿದ್ರೆ ಸರ್? ಒಂದು ಗಿಡಕ್ಕೆ 30 ರೂಪಾಯಿದಾಗ ಒಂದು ತಗೊಂಬಂದಿದೆ ಸರ್. ಅದು ಈಗ ಸುಮಾರು ಅಂತಂದ್ರೆ 1.5 ಎಕರೆಗೆ ಎಷ್ಟು ಸಸಿ ನಾಟಿ ಮಾಡಿದ್ರೆ ನೀವು ಸರ್? 1.5 ಎಕರೆಗೆ 500 ಗಿಡ ನಾಟಿ ಮಾಡಿದ್ವಿ ಸರ್ ನಾನು. ಈಗ ದಾಯ ಅಂತಂದ್ರೆ ಯಾವ ದಾಯದಲ್ಲಿ ನಾಟಿ ಮಾಡಿದ್ರೆ ಸರ್? ಅದು ನಮಗೆ ಸ್ಟಾರ್ಟಿಂಗ್ನೇ ಗೊತ್ತಿಲ್ಲದಂಗಾಗಿ 8-10 ಮಾಡಿದೆ ಸರ್. ಗಿಡದಿಂದ ಗಿಡಕ್ಕೆ 8, ಲೈನಿಂದ ಲೈನ್ಗೆ 10 ಅಡಿ ಮಾಡಿದೆ ಸರ್. ಅದು ಸ್ವಲ್ಪ ನಾನು ಕ್ರಮೇಣವಾಗಿ 2 ಬೆಳೆ ಆದ್ಮೇಲೆ ಗೊತ್ತಾಯಿತು ಇದನ್ನ 12-10 ಮಾಡಿದ್ರೆ ಚೆನ್ನಾಗಿತ್ತು ಅಂತ ನನಗೆ ಅನ್ಸುತ್ತೆ ಸರ್. ಗಿಡ ಡೆವಲಪ್ ಆದಂಗಿಲ್ಲ, ಕೂಡ್ಕೊಂತ ಸರ್, ಒಂದಕ್ಕೊಂದು ಕೂಡ್ಕೊಳ್ಳುತ್ತೆ. ಔಷಧಿ ಹೊಡೆಯೋದಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ ಸರ್ ಅದು. ಹಂಗಾಗಿ ನಾನು ಅವಾಗ ಮಾಡಿದ್ದು ನನಗೆ ಸ್ವಲ್ಪ ಜಮೀನಲ್ಲಿ ಭಾಳ ಜಾಸ್ತಿ ಆದಾಯ ಮಾಡ್ಕೊಂಡ್ರೆ ಗಿಡ ಜಾಸ್ತಿ ಬೀಳಲ್ಲ ಅಂತೇಳಿ ನಾನೇ 8-10 ಮಾಡಿದೆ ಸರ್. ಅದು ಇನ್ನೊಂದು ಸ್ವಲ್ಪ ಜಾಸ್ತಿ ದಾಯ ಮಾಡಬೇಕಾಯ್ತು ಅಂತ ಅನಿಸ್ತದೆ. ಹೌದು ಸರ್, ಇನ್ನೊಂದು ಸ್ವಲ್ಪ ಜಾಸ್ತಿ ದಾಯ ಮಾಡಿದ್ರೆ ಸರ್ ರೋಗನೂ ಬರೋಕ್ಕೆ ಚಾನ್ಸ್ ಇರಲ್ಲ. ಈ ಜಾಸ್ತಿ ಅಗಲ ಇದ್ದಂಗೆಲ್ಲ ಗಾಳಿ ಬೆಳಕು ಚೆನ್ನಾಗಿ ಆಡುತ್ತೆ ಸರ್, ಅವಾಗ ರೋಗ ನಾವು ಬಿಡಾಗುತ್ತೆ, ಬೇಗ ರೋಗ ಬರೋಕ್ಕೆ ಅವಕಾಶ ಇರಲ್ಲ. ಈಗ ಸಾಕಷ್ಟು ವರ್ಷದಿಂದ ನೀವು ಈ ದಾಳಿಂಬೆ ಬೆಳೀತಾ ಇದ್ರಪ್ಪ ಅಂದ್ರೆ ಪ್ರಾರಂಭದಿಂದ ನೀರಿನ ಒಂದು ನಿರ್ವಹಣೆ ಅಂತಂದ್ರೆ ಯಾವ ರೀತಿ ಮಾಡಿದ್ರ ಸರ್? ನೀರಿನ ನಿರ್ವಹಣೆ ಅಂದ್ರೆ ಫಸ್ಟ್ನೇ ಬೆಳೆ ಬೆಳೆದಾಗ ಸರ್ ಒಳ್ಳೆ ಬಿಸಿಲಿತ್ತು, ಅವಾಗ ವಾತಾವರಣ ಚೆನ್ನಾಗಿತ್ತು, ನೀರಿನ ಅವಶ್ಯಕತೆ ಜಾಸ್ತಿ ಇತ್ತು ಸರ್ ಅವಾಗ. ಹಂಗಾಗಿ ನಾನು ಒಂದು ಗಿಡ ಸ್ಟಾರ್ಟಿಂಗ್ ನಾವು ಫ್ಲವರ್ ಸ್ಟೇಜ್ ಅಲ್ಲಿ ಒಂದು ಗಂಟೆ ಮಾತ್ರ ಬಿಡ್ತಿದ್ದೆ ಸರ್, ಒಂದು ದಿವಸ ಮಾತ್ರ ಬಿಡ್ಬೇಕಂಗೆ. ಹಾ, ಹನಿ ನೀರಾವರಿ ಪದ್ಧತಿ ಸರ್, ಡ್ರಿಪ್ಪಲ್ಲೇ ಮಾಡ್ಬೇಕು. ಅದು ನೀರು ಬಿಟ್ಕೊಂಡು ಹೋದ್ರೆ ಆಗಲ್ಲ ಸರ್, ಅದಕ್ಕೆ ಗೊಬ್ಬರ ಹಾಕಿದ್ಮೇಲೆ ಒಂದು ದಿವಸ ಮಾತ್ರ ಫುಲ್ಲು ಒಂದು 4 ಅವರು ಫುಲ್ಲು ನೆನೆಸ್ಬೇಕು ಸರ್. ಅದಾದ ನಂತರ ಫ್ಲವರ್ ಕರೆಕ್ಟಾಗಿ ಸೆಟ್ಟಿಂಗ್ ಆಗಿ ನನಗೆ ಒಂದು ನಿಂಬೆಹಣ್ಣಿನ ಗಾತ್ರ ಕಾಯ ಆಗುತ್ತೆ ಅನ್ನೋವರೆಗೂ 10-15 ನಿಮಿಷ ನೀರು ಲಿಮಿಟೇಷನ್ ಸರ್. ಅದು ಒಬ್ಬರೇ ನೀರು ಬಿಡಬೇಕು. ಇವತ್ತು ನಾವು ಯಾರಿಗೋ ಲೇಬರ್ಗೆ ಹೇಳಿದ್ವಿ ಅವ್ರು ಬಿಡ್ತಾರೆ ಅಂದರೆ ಅದಕ್ಕೆ ಅರ್ಥನೇ ಇರಲ್ಲ. ಅವರು 10 ನಿಮಿಷ ಜಾಸ್ತಿ ಬಿಡ್ತಾನೋ 10 ನಿಮಿಷ ಕಮ್ಮಿ ಬಿಡ್ತಾನೋ ಗೊತ್ತಿರಲ್ಲ ಸರ್. ಆವಾಗಲೇ ನಾವು ಬೆಳೆ ವಿಫಲ ಆಗೋಕ್ಕೆ ಅವಕಾಶ ಆಗುತ್ತೆ. ದಾಳಿಂಬೆ ಸಸಿ ನಾಟಿ ಮಾಡಿದ್ಮೇಲೆ ಅಂದರೆ ಏನೇನು ಕೆಲಸಗಳು ಮಾಡ್ಕೊಂತ ಬಂದ್ರೆ ನೀವು ದಾಳಿಂಬೆಯಲ್ಲಿ ಏನು ಕೆಲಸ ಸರ್ ಅಂತಂದರೆ 3 ತಿಂಗಳಿಗೆ ಒಂದು ಸರಿ ಅದು ಒಂದು ಲೈಟಾಗೆ ಚಿಗುರು ಕಟ್ಟಿಂಗ್ ಅಂತ ಮಾಡ್ತಾರೆ ಸರ್. ಅದು ಮಾಡ್ತಾ ಇದ್ರೆ ಏನಾಗುತ್ತೆ ಸರ್, ಸ್ಟೆಮ್ಮು ಬಲ ಬರುತ್ತೆ. ಅದು 3 ತಿಂಗಳಿಗೆ ಒಂದು ಸರಿ ಸುಮ್ಮನೆ ಕೊನೆಗಳು ಮಾತ್ರ ಕಟ್ ಮಾಡ್ತಾ ಇರಬೇಕು. ಅದೇ ಸೆಂಟ್ರಲ್ಲಿ ವಾಟರ್ ಶೂಟ್ ಅಂತ ಬರುತ್ತೆ ಸರ್, ಅದು ಅದನ್ನೆಲ್ಲ ಕಟ್ ಮಾಡ್ತಾ ಇದ್ರೆ ಏನಾಗುತ್ತೆ ಅಂತ ಸರ್, ಇರೋ ಸ್ಟೆಮ್ಮು ಬಲ ಬರುತ್ತೆ, ಅದು ಆಕಾರ ಬರುತ್ತೆ, ಶೇಪ್ ಚೆನ್ನಾಗಿ ಬರುತ್ತೆ, ಅದು ರೌಂಡ್ ಶೇಪ್ ಬರುತ್ತೆ. ನಾವು ಅದು ಹಂಗೆ ಬಿಟ್ಕೊಂಬಂದ್ರೆ ಅದು ಹೆಂಗಂದ್ರಂಗೆ ಬೆಳೆದಾಗ ಅದಕ್ಕೆ ಚೆನ್ನಾಗಿರಲ್ಲ. ಅದು ಹಂಗಾಗಿ ಅದು ಶೇಪ್ ಬರಬೇಕು ಅಂದರೆ 3 ತಿಂಗಳಿಗೆ ಒಂದ್ಸರಿ ಕಟಿಂಗ್ ಮಾಡಿಸ್ತಾ ಇರ್ಬೇಕು ಸರ್, ಗಿಡ ಬೇಗ ಬೆಳವಣಿಗೆ ಆಗುತ್ತೆ. ಈಗ ಗೊಬ್ಬರ ಅಂತಂದರೆ ಮೇಲೆ ಗೊಬ್ಬರವಾಗಿ ಯಾವ್ಯಾವ ಹಂತದಲ್ಲಿ ಯಾವ್ಯಾವ ರೀತಿಯಾದಂಥ ಗೊಬ್ಬರಗಳನ್ನ ಕೊಟ್ಕೊಂತ ಬಂದಿರ ಸರ್? ಈಗ ನಾವು ಸ್ಟಾರ್ಟಿಂಗ್ನಾಗೆ ಗಿಡ ಒಂದು ಕ್ರಾಪಿಗೆ ಬಿಡೋವರೆಗೂ ನಾವು ಏನು ಫಸ್ಟ್ಗೆ ಕೊಟ್ಟಿಗೆ ಗೊಬ್ಬರ ಹಾಕಿರ್ತೀವೋ ಅದೊಂದು ಬಿಟ್ಟರೆ ಏನು ಮತ್ತೇನು ಅವಶ್ಯಕತೆ ಇರಲ್ಲ ಸರ್. ಅದಕ್ಕೆ ನಾವು ಬೆಳೆಗೆ ಬಿಡ್ತೀವಲ್ಲ, ಬೆಳೆಗೆ ಬಿಡ್ತೀವಪ್ಪ ಇನ್ಮೇಲೆ ಈಗ ನಾನು ಹಣ್ಣಿಗೆ ಬಿಡಬೇಕು ಅಂತ ಅನ್ನೋ ಮೂಮೆಂಟಲ್ಲಿ ನಾವು ಅವಾಗಲೂ ಕೊಟ್ಟಿಗೆ ಗೊಬ್ಬರ ಹಾಕ್ಬೋದು ಸರ್. ಹಾಕಿದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಅವಾಗ ಕೊಟ್ಟಿಗೆ ಗೊಬ್ಬರ ಹಾಕ್ಬಿಟ್ಟು ಆಮೇಲೆ ರಾಸಾಯನಿಕ ಗೊಬ್ಬರಗಳು ಹಾಕ್ತೀವಿ ಸರ್. ನಾವು DAP, ಪೊಟ್ಯಾಷು, ಮೆಗ್ನೀಷಿಯಮ್ಮು, ಜಿಂಕು, ಬೋರನು ಅದನ್ನೆಲ್ಲ ಒಂದೊಂದು ಗಿಡಕ್ಕೆ 200 ಗ್ರಾಮು DAP, ಒಂದು 50 ಗ್ರಾಮು ಪೊಟ್ಯಾಷು, ಇನ್ನಿದ್ದೆಲ್ಲ ಮೆಗ್ನೀಷಿಯಮ್ಮು, ಜಿಂಕು, ಬೋರನ್ ಎಲ್ಲ ಅದೊಂದು 50 ಗ್ರಾಮು 100 ಗ್ರಾಮು ಗಿಡ ಹೆಂಗೆಂಗೆ ಬೆಳವಣಿಗೆ ಆಗುತ್ತೆ ಅದ್ರ ಪ್ರಕಾರ ನಾವು ಕೊಟ್ಕೊಂತ ಹೋಗ್ಬೋದು. ಅಂದರೆ ಇಷ್ಟು ತಿಂಗಳಿಗೊಮ್ಮೆ ಅಂತ ಗೊಬ್ಬರ ಹಾಕ್ತೀರಾ, ಏನು ವರ್ಷದಲ್ಲಿ ಇಷ್ಟು ಅಂತ ಹೇಳಿ ಹಾಕ್ತೀರಾ? ಇಲ್ಲ ಸರ್, ಫಸ್ಟ್ಗೆ ನಾವು ಅದು ಬೆಳೆ ಇದೆ ಫ್ಲವರ್ ಸ್ಟೇಜ್ ನಾವು ಬೆಳೆಗೆ ಬಿಡ್ತೀವಿ ಅನ್ನೋ ಟೈಮಲ್ಲಿ ಅಷ್ಟು ಮಾಡಬೇಕು. ಅದು ಆದಮೇಲೆ 3 ತಿಂಗಳ ನಂತರ ಸರ್, 3 ತಿಂಗಳ ನಂತರ ಒಂದ್ಸರಿ 10-26 ಕೊಡ್ಬೇಕು ಸರ್. ಅದು ನಾಟಿ ಮಾಡಿದ್ಮೇಲೆ ನಾವು ಬೆಳೆಗೆ ಬಿಡೋವರೆಗೂ ಒಂದ್ಸರಿ ಹಾಕಿದ್ರೆ ಮತ್ತೇನು ಅವಶ್ಯಕತೆ ಇರಲ್ಲ. ಅದಕ್ಕೆ ರಾಸಾಯನಿಕ ಗೊಬ್ಬರಗಳನ್ನು ನಾವು ಬೆಳೆಗೆ ಬಿಟ್ಟಮೇಲೆ ಹಾಕ್ಬೇಕು. ಅದು ಒಳ್ಳೆ ಬೆಳವಣಿಗೆ ಬರಬೇಕು, ಸೈಜ್ ಬರಬೇಕು, ಕಾಯಿ ಒಳ್ಳೆ ಶೇನಿಂಗ್ ಬರಬೇಕಂದ್ರೆ ರಾಸಾಯನಿಕ ಗೊಬ್ಬರಗಳು ಹಾಕಿದ್ಮೇಲೇ ಶೇನಿಂಗ್ ಬರೋಕ್ಕೆ ಚಾನ್ಸಸ್ ಸರ್. ಈಗೆಲ್ಲ ಇದು ಮಾಡ್ತಾರೆ, ಆರ್ಗ್ಯಾನಿಕ್ ಮಾಡ್ಬೋದು, ಆರ್ಗ್ಯಾನಿಕ್ಕು ಭಾಳ ಕಡೆ ಸಕ್ಸಸ್ ಆಗಿಲ್ಲ ಸರ್. ಅದು ಹಂಗಾಗಿ ನಾವು ರಾಸಾಯನಿಕನೇ ಬಳಸಬೇಕು ಅನ್ನೋದು ನಮಗೆ ಅದು ಅಭ್ಯಾಸ ಆಗಿಬಿಟ್ಟಿದೆ. ಈಗ ದಾಳಿಂಬೆ ನಾಟಿ ಮಾಡಿದ್ಮೇಲೆ ಅಂದ್ರೆ ಅದರೊಳಗೆ ಮಿಶ್ರ ಬೆಳೆಯಾಗಿ ಯಾವ ಬೆಳೆನೂ ಬೆಳೆಯಲ್ಲ ಸರ್? ಬೆಳಿಬೋದು ಸರ್, ದಾಳಿಂಬೆ ಮಿಶ್ರ ಬೆಳೆಯಾಗಿ ಬೆಳಿ 1 ವರ್ಷ ಒಂದು ಕ್ರಾಪ್ ತಗೋಬೋದು ಸರ್. ಏನಾದರೂ ಇಲ್ಲ ಸೌತೆಕಾಯಿನೋ ಇಲ್ಲ ಕಲ್ಲಂಗಡಿನೋ ಅದನ್ನ ಯಾವುದಾದ್ರೂ ಬೆಳಿಬೋದು ಸರ್, ಒಂದು ಬೆಳೆ ತಗೋಬೋದು. ಆಮೇಲೆ ಸ್ವಲ್ಪ ಗಿಡ ದೊಡ್ಡದಾದ್ಮೇಲೆ ಬೆಳೆಯಕ್ಕೆ ಬರಲ್ಲ, ಅದನ್ನು ತಗೊಳಕ್ ಬರಲ್ಲ ಅದನ್ನು. ಅಂದ್ರೆ ನೀವು ಪ್ರಾರಂಭದಲ್ಲಿ ಬೆಳೆದ್ರ ಮಿಶ್ರ ಬೆಳೆಯನ್ನ? ಇಲ್ಲ, ಅದೇ ಸೌತೆಕಾಯಿ ಹಾಕಿದ್ದೆ ಸರ್ ನಾನು ಅಷ್ಟೇ. ಹಾ, ಈಗ ಸೌತೆ ಬಳ್ಳಿಗೆ ಸಾಕಷ್ಟು ರೋಗ ರುಜಿನ ಬರುತ್ತಪ್ಪ, ಈ ಬೂದಿ ರೋಗ ಇವೆಲ್ಲ, ಆ ಒಂದು ರೋಗದ ಒಂದು ಏನಾದರೂ ಪರಿಣಾಮ ಈ ದಾಳಿಂಬೆ ಮೇಲೆ ಬೀರುತ್ತಾ ಸರ್? ಅವಾಗ ದಾಳಿಂಬೆ ಮೇಲೆ ಬೀರುತ್ತೆ ಅದು ಬೂದಿ ರೋಗ. ನೀವು ಅಂದಂಗೆ ಬೂದಿ ರೋಗ ಬಂದಿತ್ತು ಸರ್. ಅದಕ್ಕೆ ಬಂದ್ಮೇಲೆ ನಾನು ಒಂದ್ಸರಿ ಸ್ಪ್ರೇ ಕೊಟ್ಟೆ, ದಾಳಿಂಬೆ ಗಿಡಕ್ಕೂ ಎಫೆಕ್ಟ್ ಆಗಲಿಲ್ಲ, ಸೌತೆಕಾಯಿನೂ ನಾನು ಚೆನ್ನಾಗಿ ಬೆಳ್ಕೊಂಡೆ ನಾನು ಅದರಲ್ಲಿ. ಈಗ ನೀವು ಒಂದು ಪ್ರಾರಂಭದಲ್ಲಿ ಒಂದು ಮಾತು ಹೇಳಿದ್ರೆ ಇದು ಹನಿ ನೀರಾವರಿ ಪದ್ಧತಿ ಉತ್ತಮ, ಆಯಿ ನೀರು ಬಿಡಬಾರ್ದು ಅಂತ ಹೇಳಿದ್ರೆ ಯಾಕೆ ಆಯಿ ನೀರು ಯಾಕೆ ಬಿಡಬಾರ್ದು ಸರ್? ಆಯಿ ನೀರು ಬಿಟ್ಟರೆ ನಾವು ಸುಮ್ಮನೆ ನೀರು ಜಾಸ್ತಿ ಹೋಗ್ತಾ ಇರುತ್ತೆ ಹೊರತು ಅದಕ್ಕೆ ಲಿಮಿಟೇಷನ್ ಸರ್. ಅದಕ್ಕೆ 1 ಲೀಟ್ರ್ ಬಿಡಬೇಕಂದ್ರೆ 1 ಲೀಟ್ರ್ ಬಿಡಬೇಕು, ಹತ್ತು ಲೀಟ್ರ್ ಬಿಡ್ಬೇಕಂದ್ರೆ 10 ಲೀಟ್ರ್ ಬಿಡ್ಬೇಕು, 11 ಲೀಟ್ರ್ ಬಿಟ್ಟರೂ ತೊಂದರೆ ಆಗುತ್ತೆ, 9 ಲೀಟ್ರ್ ಬಿಟ್ಟರೂ ತೊಂದರೆ ಆಗುತ್ತೆ. ಹಂಗಾಗಿ ಹನಿ ನೀರಾವರಿ ಪದ್ಧತಿ ಇರೋದ್ರಿಂದ ನಾವು ಇಷ್ಟು ಲೀಟ್ರ್ ನಾವು ಕರೆಕ್ಟಾಗಿ ಲಿಮಿಟೇಷನ್ ಹೋಗುತ್ತೆ ಅನ್ನೋದು ನಮಗೆ ಧೈರ್ಯ ಇರುತ್ತೆ. ಹಂಗಾಗಿ ಅದೇ ಸಿಸ್ಟಮ್ನಲ್ಲಿ ನಾವು ಮಾಡ್ತೀವಿ ಸರ್ ಅದನ್ನು. ಈಗ ಪ್ರಾರಂಭದಲ್ಲಿ ನೀವು 18 ತಿಂಗಳಿಗೆ ನೀವು ಹಣ್ಣಿ ಬಿಟ್ಟರೆ ಅಂತ ಹೇಳಿದಿರ, ಅಂದರೆ ಅಲ್ಲಿ ಫಸ್ಟ್ಗೆ ಬಿಟ್ಟಂಥ ಹೂಗಳನ್ನೆಲ್ಲ ನೀವು ತೆಗೆದಾಕ್ತಾ ಸರ್? ಫಸ್ಟಿಗೆ ಬಿಟ್ಟಿರೋ ಹೂ ಅಂತ ತೆಗೆದಾಕಂತ ಅವಶ್ಯಕತೆನೇ ಇಲ್ಲ ಸರ್. ಅದು ಅದರಲ್ಲಿ ಮೇಲು ಫಿಮೇಲ್ ಅಂತ ಎರಡು ಬರುತ್ತೆ ಸರ್, ಗಂಡು ಹೂ ಹೆಣ್ಣು ಎರಡು ಬರುತ್ತೆ. ಗಂಡು ಹೂ ನಾವು ಕಿತ್ತಾಗ್ಲಿಲ್ಲ ಅಂದ್ರೆ ಅದೇ ಉದುರೋಗುತ್ತೆ ಸರ್. ಅದು ಹೆಣ್ಣು ಹೂ ಚೆನ್ನಾಗಿರುತ್ತೆ, ಹೆಣ್ಣು ನಾವು ಅದನ್ನ ಕರೆಕ್ಟಾಗಿ ಸೆಟ್ ಮಾಡ್ಕೋಬೇಕಂದ್ರೆ ನಾವು ನೀರಿನ ಲಿಮಿಟೇಷನ್ ವೆರಿ ಇಂಪಾರ್ಟೆಂಟ್. ನೀರಿನ ಲಿಮಿಟೇಷನ್ ಎಷ್ಟು ಮಾಡ್ತೀವೋ ಅಷ್ಟು ಚೆನ್ನಾಗಿ ಸಕ್ಸಸ್ ಆಗುತ್ತೆ, ಅಷ್ಟು ಚೆನ್ನಾಗಿ ಕಾಯಿ ಬರುತ್ತೆ, ನಾವು ಮುಂದೆ ಫ್ಯೂಚರ್ನಾಗ 6 ತಿಂಗಳೊಳಗೆ ಬೆಳೆ ತಗೊಳಕ್ಕೂ ಅನುಕೂಲ ಆಗುತ್ತೆ ಸರ್. ಅದು ಈಗ ದಾಳಿಂಬೆ ಗಿಡದಲ್ಲಿ ಇದು ಗಂಡು ಹೂವು ಇದು ಹೆಣ್ಣು ಹೂವು ಅಂತ ಯಾವ ರೀತಿ ನೀವು ಗುರುತಿಸ್ತೀರ ಸರ್? ಗಂಡು ಹೂವು ಅಂದರೆ ಚಿಕ್ಕದು ಬರುತ್ತೆ ಸರ್, ಅದು ಸ್ವಲ್ಪ ಎಷ್ಟು 1 ಇಂಚು ಬರಲ್ಲ ಅದು. ಆಮೇಲೆ ಹೆಣ್ಣು ಹೂವು ಅಂದರೆ 2 ಇಂಚ್ ಉದ್ದ ಬರುತ್ತೆ ಸರ್, ಅದು 2 ಇಂಚ್ ಉದ್ದ ಬರುತ್ತೆ. ಆ ಶೇಪಲ್ಲೇ ನಾವು ಇದು ಹೆಣ್ಣು ಹೂವು ಇದು ಗಂಡು ಹೂವು ಅಂತ ಕನ್ಸಿಡರ್ ಮಾಡ್ಬೋದು ಅದನ್ನು. ಅಂದರೆ ಗಂಡು ಹೂವು ಭಾಳ ದಿನ ಇರಲ್ಲ, ಅದು ಬಿದ್ದೋಗುತ್ತೆ ಕೆಳಗೆ. ಅದು ಅದೇ ಉದುರೋಗುತ್ತೆ, ನಾವು ಉದುರಿಸೋದೇ ಬೇಕಾಗಿಲ್ಲ, ಅದೇ ಉದುರೋಗ್ಬಿಡುತ್ತೆ ಅದು. ದಾಳಿಂಬೆಗೆ ಈಗ ವಾರಕ್ಕೊಮ್ಮೆ ಔಷಧಿ ಹೊಡಿಬೇಕು ಅಂತ ಹೇಳಿದ್ರ, ಯಾಕೆ ಹೊಡಿಬೇಕಾಗುತ್ತೆ? ರೋಗ ಇಲ್ಲ ಅಂದ್ರೂ ಸರ್, ರೋಗ ಇಲ್ಲ ಅಂದ್ರೆ ಹೊಡಿಬೇಕು ಅನ್ನೋದಕ್ಕೆ ಅದು ಸೈಜ್ ಬರಬೇಕು, ಒಳ್ಳೆ ಗ್ರೋತಿಂಗ್ ಬರಬೇಕು, ಮತ್ತೆ ಹಣ್ಣು ಕ್ವಾಲಿಟಿ ಬರಬೇಕು. ಕ್ವಾಲಿಟಿ ಬರಬೇಕಂದ್ರೆ ನಾವು ಅದನ್ನು ಮಾಡಲೇಬೇಕು, ವಾರಕ್ಕೊಮ್ಮೆ ಸ್ಪ್ರೇ ಕೊಡಬೇಕು. ಸರ್, ಈಗ ಕ್ಲೈಮೇಟ್ ಈಗ ಬೇಸಿಗೆ ಕಾಲ, ಈಗ ಚೆನ್ನಾಗಿದೆ, ನೀವು ವಾರಕ್ಕೊಂದ್ಸರಿ ಕೊಡೋದೇನು ಅವಶ್ಯಕತೆ ಇರಲ್ಲ, 10 ದಿವಸ 12 ದಿವಸಕ್ಕೊಂದ್ಸರಿ ಕೊಟ್ಟರು ಪರವಾಗಿಲ್ಲ. ಮಳೆಗಾಲ ಜಾಸ್ತಿ ಆದಾಗ, ಶೀತ ಜಾಸ್ತಿ ಆದಾಗ ವಾರಕ್ಕೆ 2 ಕೊಡಬೇಕು, 3 ಕೊಡಬೇಕು. ಅದೇನು ಮಾಡೋಕ್ಕಾಗಲ್ಲ, ಅವು ಕ್ಲೈಮೇಟ್ಗೆ ತಕ್ಕಂತೆ ನಾವು ಮೆಡಿಸಿನ್ ಸ್ಪ್ರೇ ಮಾಡಿದ್ರೆ ಬೆಳೆ ಬೆಳೆಯೋಕ್ಕೆ ಸಾಧ್ಯ, ಇಲ್ಲಾಂದರೆ ಬೆಳೆ ಬೆಳೆಯೋಕ್ಕಾಗಲ್ಲ. ಅಂದರೆ ಇದನ್ನೆಲ್ಲ ಗಮನಿಸಿದರೆ ಅಂದರೆ ಯಾವ ಕಾಲದಲ್ಲಿ ಇದನ್ನ ನಾಟಿ ಮಾಡಿದರೆ ಸೂಕ್ತ ಅಂತ ಹೇಳ್ತೀರಾ? ಸರ್, ನಾಟಿ ನಾವು ಮಳೆಗಾಲದಲ್ಲಿ ಮಾಡಬೇಕು, ಗಿಡ ನಾಟಿ ಮಾಡೋದು ಮಾತ್ರ. ಅದು ನಾವು ಬೆಳೆಗೆ ಬಿಡೋ ಟೈಮ್ ಇರುತ್ತಲ್ಲ ಸರ್, ಆಗಸ್ಟು ಒಳ್ಳೆ ಟೈಮ್ ಅದು. ಆಗಸ್ಟ್ ತಿಂಗಳಲ್ಲಿ ಬಿಟ್ಟರೆ ಏನಾಗುತ್ತೆ ಸರ್ ಅಂದರೆ, ಆಗಸ್ಟು ಸೆಪ್ಟೆಂಬರು ಅಕ್ಟೋಬರು ನವಂಬರು ಡಿಸೆಂಬರು ಅವು 5 ತಿಂಗಳಲ್ಲಿ ಏನು ಅಂತ ಅದು ಹಿಂಗಾರಿ ಮಳೆಗಳು ಸರ್. ಹಿಂಗಾರಿ ಮಳೆಗಳು ಜಾಸ್ತಿ ಆದರೆ ಫೇಲ್ ಆಗ್ಬೋದು ಬೆಳೆ ಅಷ್ಟು ಬಿಟ್ಟರೆ. ಈ ವರ್ಷ ಫೇಲ್ ಆಗಿದೆ ಸರ್, ಯಾವ ವರ್ಷನೂ ನಮ್ಗೆ ದಾಳಿಂಬೆ, ನಾನು ಈಗ 10 ವರ್ಷದಿಂದ ದಾಳಿಂಬೆ ನೋಡ್ತಾ ಇದ್ದೀನಿ, 10 ವರ್ಷದಿಂದ ದಾಳಿಂಬೆ ನೋಡೋದ್ರಲ್ಲಿ ಈ ವರ್ಷನೇ ಆಗಸ್ಟಲ್ಲಿ ಬೆಳೆಗೆ ಬಿಟ್ಟಿರೋದು ಫೇಲ್ ಆಗಿರೋದು, ಅಧಿಕ ಮಳೆಯಿಂದ ಆಗಿರೋದು ಸರ್. ಅದು ಅಷ್ಟು ಬಿಟ್ಟರೆ ಆಗಸ್ಟ್ ಬಿಟ್ಟರೆ ಕರೆಕ್ಟು ಸರ್, ನವಂಬರ್ ಡಿಸೆಂಬರ್ ಎಲ್ಲ ಚಳಿಗಾಲ ಕರೆಕ್ಟಾಗಿ ಇರುತ್ತೆ. ಇನ್ನೊಂದು, ಸೂರ್ಯನ ಕಿರಣಗಳು ಜಾಸ್ತಿ ಇರಲ್ಲ, ಅದು ಸನ್ಬರ್ನ್ ಅಂತ ಬರುತ್ತೆ ಸರ್, ಮೇಲೆ ಎಲ್ಲ ಕಪ್ಪು ಕಪ್ಪು ಆಗೋದು ಅದಾಗುತ್ತೆ. ಆ ಟೈಮಲ್ಲಿ ಬಿಟ್ಟರೆ ಏನಾಗುತ್ತೆ ಸರ್, ಕಪ್ಪು ಏನೂ ಆಗಲ್ಲ, ಒಳ್ಳೆ ಕ್ವಾಲಿಟಿ ಬರುತ್ತೆ, ಶೈನಿಂಗ್ ಚೆನ್ನಾಗಿರುತ್ತೆ, ಸೈಜು ಚೆನ್ನಾಗಿರುತ್ತೆ, ವೆಯ್ಟು ಚೆನ್ನಾಗಿ ಬರುತ್ತೆ ಅದು. ಈಗ ವಾರಕ್ಕೊಮ್ಮೆ ಔಷಧಿ ಸಿಂಪಡಣೆ ಮಾಡ್ತಿರಲ್ಲ, ಅಂದರೆ ಯಾವ ರೀತಿ ಔಷಧಿ ಸಿಂಪಡಣೆ ಮಾಡಬೇಕು ಇದನ್ನೆಲ್ಲ ಯಾವ ರೀತಿ ನೀವು ತಿಳ್ಕೊಳ್ತೀರ ಸರ್? ಯಾವ ಔಷಧಿ ಅಂದರೆ ಅದಕ್ಕೂ ಒಬ್ಬರು ಡಾಕ್ಟ್ರ್ ಬರ್ತಾರೆ ಸರ್, ನಮ್ಮ ತೋಟ ನೋಡೋದಕ್ಕೆ ಡಾಕ್ಟ್ರ್ ಬರ್ತಾರೆ, ತಿಂಗಳಿಗೆ ಒಂದ್ಸರಿ ವಿಸಿಟ್ ಕೊಡ್ತಾರೆ ಅವರು. ಒಂದು ಸರಿ ವಿಸಿಟ್ ಕೊಟ್ಟ ಮೇಲೆ ಅದನ್ನು ಎಲ್ಲ ಫಸ್ಟ್ ಗಿಡ ಎಲ್ಲ ಸರ್ಚ್ ಮಾಡ್ತಾರೆ ಸರ್, ಏನಿದೆ ಪ್ರಾಬ್ಲಮ್ ಇದರಲ್ಲಿ, ಏನು ನಾವು ಕೊರತೆ ಇದೆ, ಆ ಕೊರತೆಗೆ ನಾವು ಏನು ಕೊಡ್ಬೋದು ಅಂತೇಳಿ ಅವರೆಲ್ಲ ನಮಗೊಂದು ಡೈರಿ ಮಾಡ್ಕೊಂಡಿರ್ತೀವಿ ಸರ್. ನಾವು ಆ ಡೈರಿಗೆಲ್ಲ ನಮಗೆ ಬರ್ಕೊಡ್ತಾರೆ ಅವರು, ಅದನ್ನು ನಾವು ಮೆಡಿಸಿನ್ಸ್ ತೊಗೊಂಬಂದು ವಾರಕ್ಕೊಂದು ಸ್ಪ್ರೇ ನಾವು ಕೊಡ್ತಾ ಇರ್ತೀವಿ. ಈಗ ನಿಮ್ಮ ಒಂದು ಅನುಭವದಲ್ಲಿ ಹೇಳಬೇಕಪ್ಪ ಅಂತಂದರೆ, ಈಗ 4 ವರ್ಷಕ್ಕೆ ಈ ದಾಳಿಂಬೆ ಬೆಳೀತಾ ಇದ್ದೀರ, ಈ ಒಂದು ದಾಳಿಂಬೆ ಬೆಳೆಗೆ ರೋಗ ಅಂತಂದರೆ ಯಾವ ರೀತಿಯಾದಂಥ ರೋಗ ಬರ್ತಾವೆ ಅಂತ ಹೇಳ್ತೀರ ಸರ್? ಜಾಸ್ತಿ ರೋಗ ಅಂದರೆ ಚುಕ್ಕೆ ರೋಗ ಬರುತ್ತೆ. ಈಗ ಸರ್ ಆಂತ್ರ ಹಣ್ಣಿನ ಮೇಲೆ ಚುಕ್ಕೆ ರೋಗ ಬರುತ್ತೆ ಸರ್, ಅದು ಬ್ಲೈಟ್ಸ್ ಅಂತಾರೆ ಅದನ್ನು. ಈಗ ಸರ್ ಈಗ 2 ವರ್ಷದಿಂದ ಏನಾಗಿದೆ ಸರ್, ಆಂತ್ರಾಸ್ ಅಂತ ಬರ್ತಾ ಐತೆ, ಸುತ್ತ ಕಪ್ಪಾಗ್ಬಿಡುತ್ತೆ ಫುಲ್, ಅದು ಗಟ್ಟಿನೇ ಇರುತ್ತೆ ಕಪ್ಪಾಗುತ್ತೆ, ಒಳಗಡೆ ಬೀಜ ಎಲ್ಲ ಫುಲ್ ಕಪ್ಪಾಗಿರುತ್ತೆ. ಆಂತ್ರಾಸ್ ಅನ್ನೋದು ಅದು ಭಾಳ ಡಾಕ್ಟ್ರುಗಳಲ್ಲಿ ವಿಚಾರ ಮಾಡಿದಾಗ, ಬೇರೆ ತೋಟಗಳೆಲ್ಲ ನಾವು ವಿಚಾರ ಮಾಡಿದಾಗ ಇದು ಶೀತ ಜಾಸ್ತಿಯಾಗಿ ಆಗಿರೋದು ಅಂತೇಳಿ ಅದು ಕನ್ಸಿಡರ್ ಆಗಿದೆ ಸರ್. ಅದು ಈ ಕಾಯಿ ಒಡಕ್ ಬರೋದು, ಕಾಯಿ ಒಡಕ್ ಬರೋದು ಸರ್, ಚೆನ್ನಾಗಿದ್ದು ಹೊಡಿತಾ ಇತ್ತು ಅಂದರೆ ಅದು ನೀರಿನ ಮಿತಿ ಜಾಸ್ತಿ ಆಗಿರುತ್ತೆ. ಅವರು ರೈತರು ಕೆಲವರು ನೀರು ಬಿಡೋದ್ರಲ್ಲೂ ಸ್ವಲ್ಪ ವೇರಿಯೇಷನ್ ಮಾಡ್ಕೊಂಡಿರ್ತಾರೆ. ಅದೇ ಹೇಳಿದ್ನಲ್ಲ ಸರ್ ನಾನು ಸ್ಟಾರ್ಟಿಂಗಲ್ಲಿ, ಈಗ ನಾವು ಒಬ್ಬರೇ ಈಗ ನೀರು ಬಿಡ್ತಿದೀವಿ ಅಂದರೆ 6 ತಿಂಗಳವರೆಗೂ ಒಬ್ಬರೇ ನೀರು ಬಿಡಬೇಕು, ಅವ್ರಿಗೆ 2 ನಿಮಿಷ ಬಿಡ್ತೀವಿ ಅಂತ ನಮಗೆ ಗೊತ್ತಿರುತ್ತೆ ಅದು. ಈಗ ನಾವು ಎಲ್ಲ ಕೆಲಸ ಇದ್ದಪ್ಪ ಅಂತೇಳಿ ಮನೆಗಳವ್ರಿಗೆ ಯಾರಿಗಾದ್ರೂ ಒಬ್ಬರಿಗೆ ಹೇಳೋಗೋದು, ಇಲ್ಲ ಕೂಲಿ ಆಳ್ಗೆ ಹೇಳೋಗೋದು, ಅವಾಗ ಏನಾಗುತ್ತೆ ಅಂದರೆ ಅವ್ನು 5 ನಿಮಿಷ ಲೇಟಾಗಿ ಬಿಟ್ಟರೂ ತೊಂದರೆನೇ, 5 ನಿಮಿಷ ಮುಂಚೆ ಆಫ್ ಮಾಡಿದ್ರು ತೊಂದರೆನೇ, ಹಿಂಗಿರುತ್ತೆ ಅದು. ಈಗ ಅಂದ್ರೆ ಕಾಯಿಗೆ ಬರ್ತಕ್ಕಂಥ ರೋಗಗಳನ್ನ ಹೇಳಿದ್ರ, ಈಗ ಸಸಿ ಮೇಲೆ ಯಾವ ರೀತಿ ಪರಿಣಾಮ ಬರುತ್ತೆ ರೋಗಗಳು? ಸಸಿ ಮೇಲೆ ಅಂದರೆ ಸರ್ ಅದೇ ಬ್ಲೈಟ್ಸ್ ಅನ್ನೋದು ಚುಕ್ಕೆ ಎಲೆ ಮೇಲೆ ಚುಕ್ಕೆ ಬರುತ್ತೆ ಸರ್, ಅಷ್ಟೇ. ಎಲೆ ಮೇಲೆ ಚುಕ್ಕೆ ಬಂದರೆ ತೊಂದರೆ ಇಲ್ಲ, ಅದು ನೆಕ್ಸ್ಟ್ ನಾವೆಲ್ಲ ಇತ್ರೆಲ್ಲ ಅಂತ ಮಾಡ್ತೀವಿ ಸರ್, ಅದನ್ನ ಎಲೆ ಎಲ್ಲ ಉದುರೋಗೋಕೆ ಇತ್ರೆಲ್ಲ ಅಂತ ಮಾಡ್ತೀವಿ, ಅದರಲ್ಲೆಲ್ಲ ಉದುರೋಗ್ಬಿಡುತ್ತೆ ಅದು, ನಮಗೇನು ತೊಂದರೆ ಮಾಡಲ್ಲ. ಮೇನ್ ಸರ್ ಸ್ಟೆಮ್ಮಿಗೆ ಬರಬಾರ್ದು, ಸ್ಟೆಮ್ಮಿಗೆ ಬರ್ದಿರೋ ರೀತಿ ನಾವು ನೋಡ್ಕೋಬೇಕು ಅದನ್ನು. ಈಗ ಇದಕ್ಕಿದ್ದಂಗೆ ಗಿಡನೇ ಒಣಗುತ್ತಾ ಇರ್ತದೆ ಸರ್, ಗಿಡ ಒಣಗುತ್ತೆ ಅಂದರೆ ಡ್ರೈ ಬ್ಯಾಕ್ ಅಂತ ಬರುತ್ತೆ ಸರ್. ಅದು ಡ್ರೈ ಬ್ಯಾಕ್ ಹೆಂಗಾಗುತ್ತೆ ಅಂದರೆ ಅದೇ ನೀರಿಂದು ಶೀತ ಜಾಸ್ತಿ ಇದೆ ಬರೋದು ಎಫೆಕ್ಟ್. ಅದು ಶೀತ ಜಾಸ್ತಿ ಆಗಿ ನಮ್ಮ ತೋಟದಲ್ಲಿ ಆಗಿದೆ ಸರ್, ಒಂದು ಪ್ಲಾಟಲ್ಲಿ 300 ಗಿಡದ ಒಂದು ಪ್ಲಾಟ್ ಇದೆ, ಅದರಲ್ಲಿ 25 ಗಿಡ ಡ್ರೈ ಬ್ಯಾಕ್ ಆಗಿದೆ. ಅದು ಅಂದರೆ ಆ ಥರ ಡ್ರೈ ಬ್ಯಾಕ್ ರೋಗ ಬಂದಾಗ ಚಾನ್ಸೇ ಇಲ್ಲ ಸರ್, ನಾವೆಲ್ಲ ಮಾಡಿ ನೋಡಿದ್ವಿ. ಅದನ್ನ ಏನ್ ಮಾಡ್ಬೇಕು ಸರ್ ಅಂದ್ರೆ, ಪಕ್ಕದ ಗಿಡಕ್ಕೆ ಬರಬಾರ್ದು ಅಂತಂದ್ರೆ ನಾವು ಸುತ್ತ ಗುಂಡಿ ಹೊಡಿಬೇಕು ಸರ್. ಗುಂಡಿ ಹೊಡೆದ್ಬಿಟ್ಟು ಇದ್ರದ್ದು ಬೇರ್ ಕಟ್ ಮಾಡಬೇಕು. ಬೇರ್ ಕಟ್ ಮಾಡಿದ್ರೆ ಮುಂದಿನ ಗಿಡಕ್ಕೆ ಡ್ರೈಬ್ಯಾಗ್ ಆಗಕ್ಕೆ ಅವಕಾಶ ಕೊಡಲ್ಲ. ಅದು ಏನ್ ಮೆಡಿಸಿನ್ ಮಾಡ್ಬೇಕು ಎಲ್ಲ ಮಾಡಿರ್ತೀವಿ ನಾವು. ಈ ಶೀತ ಜಾಸ್ತಿ ಆದ್ಮೇಲೆ ಕೆಲವು ನೆಲದ ಮೇಲೂ ಆಗುತ್ತೆ ಸರ್. ಕೆಲವು ನೀರು ಹಿಂಗ ಭೂಮಿಗಳು ಜಾಸ್ತಿ ಇರ್ತವೆ, ಕೆಲವು ಜರಗ ಭೂಮಿಗಳು ಅಂತಾರಲ್ಲ, ಅವಕ್ಕೆಲ್ಲ ನೀವು ಎಷ್ಟಾನ ಮಳೆ ಬರ್ರೆ ಡ್ರೈಬ್ಯಾಗ್ ಬರಲ್ಲ. ಅದರಲ್ಲಿ ಅಂದ್ರೆ ಮಳೆ ಸಾಕಷ್ಟು ಬಂದಾಗ ನೀರನ್ನ ಜಾಸ್ತಿ ಇಂಗುವಂತ ಭೂಮಿ ಆಗಬಾರ್ದು. ಆಗಬಾರ್ದು ಸರ್, ಭೂಮಿ ನೀರು ಇಂಗ್ಲೇಬಾರ್ದು. ನೀವು ಈಗ ಮಳೆ ಬರ್ತಾ ಇತ್ತಪ್ಪ, ಸಖತ್ತು ಮಳೆ ಹೊಡೀತು ಅಂದ್ರೆ ನಮ್ಮ ಮನೆಯಿಂದ ತೋಟಕ್ಕೆ ಹೋಗಿ ಅಲ್ಲೊಂದು ಡ್ರಾಪ್ ನೀರು ಇರಬಾರ್ದು. ಅಂತ ಭೂಮಿಗಳಾದ್ರೆ ದಾಳಿಂಬೆ ಆರಾಮಾಗಿ ಸಕ್ಸಸ್ಫುಲ್ ಆಗಿ ಬೆಳಿಬಹುದು. ಪ್ರಾರಂಭದಲ್ಲಿ ಮೊದಲನೇ ಬೆಳೆ ನಿಮಗೆ ಒಂದು ಹಣ್ಣು ಎಷ್ಟು ತೂಕ ಬಂತು ನಿಮಗೆ ಸರ್? ಸ್ಟಾರ್ಟಿಂಗ್ ನಾನು ಫಸ್ಟ್ನೇ ಬೆಳೆ ಬೆಳೆದಾಗ ಸರ್ ನನಗೆ 300 ಗ್ರಾಮ್ ಮೇಲೆ ಒಂದು ಹಣ್ಣು ಬರೋಕ್ಕಾಗಲಿಲ್ಲ ಸರ್. ಅದು ನಮಗೆ ಗೊತ್ತಿರಲಿಲ್ಲ ಸ್ಟಾರ್ಟಿಂಗಲ್ಲಿ. ಫುಲ್ಲು ಸರ್ ಒಂದು 200-250 ಫ್ಲವರ್ಸ್ ಸೆಟ್ಟಿಂಗ್ ಆಗ್ಬಿಡ್ತು. ಲೋಡ್ ಜಾಸ್ತಿ ಆಯ್ತಲ್ಲ, ಲೋಡ್ ಜಾಸ್ತಿ ಆದಾಗ ಸೈಜು ಅವಕಾಶ ಸೈಜು ಬರೋಕ್ಕೆ ಅವಕಾಶ ಕೊಡಲಿಲ್ಲ. ಅಂದರೆ ಲೋಡ್ ಜಾಸ್ತಿ ಆಯ್ತು ಅಂತಂದ್ರೆ ಏನಾಯ್ತು ಅಲ್ಲಿ? ಅದೇ ಹಣ್ಣು ಜಾಸ್ತಿ ಆಯ್ತು ಸರ್. ಒಂದು ಗಿಡಕ್ಕೆ ಸರ್ ಎಷ್ಟು ಒಂದು 50-60 ಹಣ್ಣು ಬೇಡ, 70 ಹಣ್ಣು ತಡೆಯುವಷ್ಟು ಶಕ್ತಿ ಗಿಡಕ್ಕೆ ಇರುತ್ತೆ ಸರ್. 150 ಹಣ್ಣು ಹಿಡಿದಾಗ ಏನಾಗುತ್ತೆ ಸರ್? ನಾವು ಆಗಿರೋ ಗೊಬ್ಬರ ನೀವು ಏನೇ ಗೊಬ್ಬರ ಹಾಕ್ರಿ ಅದಕ್ಕೆ ಎಷ್ಟು ತೊಗೋಬೇಕು ಅಷ್ಟೇ ತೊಗೊಳುತ್ತೆ. ಅವಾಗ ಸೈಜ್ ಬರೋಕ್ಕೆ ಅವಕಾಶ ಕೊಡಲ್ಲ. ಅದೇ ನೀವು ಲಿಮಿಟೇಷನ್ ಸೈಜ್ ಆಯ್ತು ಅಂದರೆ 1 ಕೆಜಿವರೆಗೂ ಬೆಳಿಬೋದು ಸರ್ ಒಂದು ಹಣ್ಣು. ಅಂದರೆ ನೀವು ಕೆಲವೊಂದು ಹೂವನ್ನು ಕಟಾವು ಮಾಡಬೇಕಾಯ್ತು? ಹಾಂ, ಕೆಲವು ಹಣ್ಣು ಹೂವನ್ನು ಕಿತ್ತಾಕಬೇಕಾಗಿತ್ತು. ನೋಡಿ ನೋಡಿ ಈಗ ಚಿಕ್ಕ ಮಕ್ಕಳನ್ನ ಕತ್ತಿಸಿಕ್ತಾರಲ್ಲ, ಹಂಗೆ ಇಸ್ಕಕ್ಕೆ ಮನಸ್ಸು ಬರಲಿಲ್ಲ. ಇರಲಿ, ಅದು ಎಷ್ಟಾಗುತ್ತೆ ಅಷ್ಟು ಬರಲಿ ಅಂತಂದೇಳಿ ನಾವು ಮ್ಯಾಕ್ಸಿಮಮ್ ಅದರಲ್ಲೂ ಮ್ಯಾಕ್ಸಿಮಮ್ ಅಂತಿಂಥದ್ದು ಎಲ್ಲನೂ ವೇಸ್ಟ್ ಕಾಯಿ ವೇಸ್ಟ್ ಹೂವೆಲ್ಲ ಕಿತ್ತಾಕಿದ್ವಿ, ಆದ್ರೂ ಜಾಸ್ತಿ ಆಗಿಬಿಡ್ತದೆ. ಹಂಗಾಗಿ ನಮಗೆ ಸೈಜ್ ಕಡಿಮೆ ಬಂದ್ರೂ ಇಳುವರಿ ಚೆನ್ನಾಗಿ ಬಂತು. 1,000 ಬಾಕ್ಸ್ ಆಯಿತು, ನನಗೆ 5 ಲಕ್ಷ ದುಡ್ಡು ಆಯಿತು. ಈಗ 1.5 ಎಕರೆಯಲ್ಲಿ ನೀವು ಪ್ರಾರಂಭದಿಂದ ಈಗ ಗೊಬ್ಬರ ಆಗಿರ್ಬೋದು, ಸಸಿ ನಾಟಿ ಮಾಡಿರೋದ್ರಿಂದ ಆಗಿರ್ಬೋದು, ಔಷಧಿ ಇದೆಲ್ಲ ಎಷ್ಟು ಖರ್ಚು ಬಂತು ನಿಮಗೆ? ಸರ್, ನನಗೆ ಸ್ಟಾರ್ಟಿಂಗಿಂದ ಸರ್ ಟೋಟಲ್ ಗಿಡ ತಂದಾಗಿಂದ ಬೇಸಾಯ ಮಾಡಿಸಿದ್ದು, ಗಿಡ ಹಾಕ್ಸಿದ್ದು, ಮತ್ತೆ ಡ್ರಿಪ್ ಮಾಡಿಸಿದ್ದು, ಸುತ್ತು ಫೆನ್ಸಿಂಗ್ ಸರ್. ಫೆನ್ಸಿಂಗ್ ಇಲ್ಲ ಅಂದರೆ ಬೆಳೆಯೋಕ್ಕಾಗಲ್ಲ ದಾಳಿಂಬೆನ. ಫೆನ್ಸಿಂಗ್ ಇರಬೇಕು, ತೆಂಗಿನ ಗರಿ ಎಲ್ಲ ಸಿಕ್ಸ್ಬೇಕು, ಅದಕ್ಕೆಲ್ಲ ನೆಟ್ ಕಟ್ಸ್ಬೇಕು, ಭಾಳ ಖರ್ಚಿರುತ್ತೆ ಸರ್. ಅದಕ್ಕೆ ಟೋಟಲ್ ನಂದು ಗಿಡ ಹಾಕಿದಾಗಿಂದ ಮತ್ತೆ 2.5 ವರ್ಷಕ್ಕೆ ಸರ್ 17 ತಿಂಗಳಿಗೆ ಬೆಳೆ ಬಿಟ್ಟೆ, ಮತ್ತೆ 24 ತಿಂಗಳಿಗೆ ನನಗೆ ಬೆಳೆ ಬಂತು ಸರ್. ಅಲ್ಲಿಗೆ 3 ಲಕ್ಷ ಖರ್ಚಾಗಿತ್ತು ಸರ್ ನನಗೆ ಟೋಟಲ್ ಸ್ಟಾರ್ಟಿಂಗ್ ಇಂದನು. ಒಂದು ಬೆಳೆ ತಗೊಳತ್ತಿಗೆ ಅಷ್ಟು ಖರ್ಚು ಬಂತು ನಿಮಗೆ? ಅಂದ್ರೆ ಸ್ಟಾರ್ಟಿಂಗ್ ಅಂದ್ರೆ ಸರ್ ಫೆನ್ಸಿಂಗ್ ಎಲ್ಲ ಅದು ಎಕ್ಸ್ಟ್ರಾ ಖರ್ಚಲ್ಲ ಸರ್, ಅದೇ ಫೆನ್ಸಿಂಗ್ ಇಂದ 1 ಲಕ್ಷ ರೂಪಾಯಿ ಆಗಿತ್ತು, ಮತ್ತೆ ಡ್ರಿಪ್ ಇಂದ ಎಲ್ಲ ಅದೊಂದು 50,000 ಆಗಿತ್ತು, ಮತ್ತೆ ಇನ್ನಿರೋದೆಲ್ಲ ಎಲ್ಲ ಸೇರಿದ್ರು 1.5 ಲಕ್ಷ ಸರ್. ಗಿಡ ಹಾಕಿದಾಗಿಂದ ಗಿಡದ್ದು ಮತ್ತೆ ಔಷಧಿ ಎಲ್ಲ ಸೇರಿ 1.5 ಲಕ್ಷ ಖರ್ಚು ಬಂತು. ಟೋಟಲ್ 3 ಲಕ್ಷ ಖರ್ಚಾಗಿತ್ತು, 2 ಲಕ್ಷ ಲಾಭ ಬಂತು ನನಗೆ. ಈಗ ಎರಡನೇ ಬೆಳೆಗೆ ಎಷ್ಟು ಲಾಭ ಆಯ್ತು ಸರ್? ಎರಡನೇ ಬೆಳೆ ಮಳೆ ಜಾಸ್ತಿ ಆಗಿಬಿಡ್ತಲ್ಲ ಸರ್, ಎರಡನೇ ಬೆಳೆ ಮಳೆ ಜಾಸ್ತಿ ಆಗಿ ಬರೀ 50,000 ಮಾತ್ರ ಆಯ್ತು ಸರ್. ಖರ್ಚಿಟ್ಟಿದ್ದು 1,20,000, ಅದು ಔಷಧಿ ಗೊಬ್ಬರ ಎಲ್ಲ. ಎರಡನೇ ಬೆಳೆ ಲಾಸ್ ಆಯ್ತು ಸರ್. ಅಂದರೆ ಅದು ನಮ್ಮ ಮೇಂಟೆನೆನ್ಸ್ ಪ್ರಾಬ್ಲಮ್ ಅಲ್ಲ, ಮಳೆ ಜಾಸ್ತಿ ಆದಮೇಲೆ ಏನು ಮಾಡೋಕ್ಕಲ್ಲ, ಅದಕ್ಕೆ ಮಳೆನೇ ಜಾಸ್ತಿ ಆಗೋಂಗಿಲ್ಲ, ಶೀತನೇ ಆಗೋಂಗಿಲ್ಲ ಗಿಡಕ್ಕೆ. ಮೂರನೇ ಬೆಳೆನೂ ಸೇಮ್ ಸರ್. ಅದೇ ಮೂರನೇ ಬೆಳೆನೂ ಮಳೆದೇ ಪ್ರಾಬ್ಲಮ್, ವಿಚಿತ್ರ ಮಳೆ ಸರ್. ಓವರ್ ಅಂದರೆ ಓವರ್ ಮಳೆ ಆಗ್ಬಿಡ್ತು. ಆ ಸರಿನೂ ಅದೇ ಸರ್ ಸೇಮ್ 50,000 ಆಗಿದ್ದು, ಅದು ಆ ಸರಿನೂ 1,80,000 ಮೇಲೆ ಬಂತು. ನಾಲ್ಕನೇ ಬೆಳೆ ಯಾವ ರೀತಿ ಇದೆ ಸರ್? ನಾಲ್ಕನೇ ಬೆಳೆ ಸರ್ ಅದೇ ನಾನು ಸ್ಟಾರ್ಟಿಂಗ್ ಫಸ್ಟ್ನೇ ಬೆಳೆಯಲ್ಲಿ ಏನು 200-300 ಕಾದಿತ್ತು, ಅದೇ ಥರ ಕಾದಿತ್ತು. ಅದೇ ಥರ ಇದ್ದು ಇದ್ದಿದ್ರೆ 2,000 ಬಾಕ್ಸ್ ನಾನು ಬೆಳಿತೀನಿ ಅನ್ನೋ ಧೈರ್ಯ ನನಗೆ ಬಂದ್ಬಿಟ್ಟಿತ್ತು. ಆಲೆ ಒಂದು 15 ದಿವಸ ಮಳೆ ಹಿಡ್ಕೊಂಡು ಸರ್, ನವಂಬರ್ ತಿಂಗಳಲ್ಲಿ 15 ದಿವಸ ಮಳೆ ಯಾವಾಗ ಕಂಟಿನ್ಯೂ ಹಿಡ್ಕೊಂತ ಅವಾಗೆಲ್ಲ ಫ್ಲವರ್ ಡ್ರಾಪ್ ಆಗ್ಬಿಡಿ ಸರ್. ಡ್ರಾಪ್ ಆಗಿ ಅದರಲ್ಲಿ ಉಳ್ಕೊಂಡಿದ್ದು 60, 70, 80, 100 ಒಂದೊಂದು ಗಿಡದಲ್ಲಿ ಇದೆ ಸರ್. ಈಗ ಅದನ್ನೇ ನಾನು ಮೇಂಟೈನ್ ಮಾಡ್ತಾ ಇದ್ದೀನಿ. ಲಾಭದಾಯಕ ಆಗ್ಬೋದು ಅಂತ ನಿರೀಕ್ಷೆ ಮಾಡ್ಕೊಂಡಿದೆ? ನಿರೀಕ್ಷೆ ಇದೆ ಸರ್, ನಿರೀಕ್ಷೆ ಇದೆ. ಯಾಕಂದ್ರೆ ಎಲ್ಲೂ ಬೆಳೆ ಇಲ್ಲ, ನಂದು ಬೆಳೆ ನಂದು ಏಪ್ರಿಲಿಗೆ ಬರುತ್ತೆ ಸರ್ ಬೆಳೆ. ಆ ಬರೋ ಟೈಮ್ಗೆ ಎಲ್ಲೂ ಬೆಳೆ ಇಲ್ಲ ಅಂತ ನಾನು ಎಲ್ಲ ನನ್ನ ಸರೌಂಡಿಂಗ್ ಸರ್ಚ್ ಮಾಡಿದ್ದೀನಿ, ಎಲ್ಲೂ ಬೆಳೆ ಇಲ್ಲ. ನಾನು ಈಗ 1,500 ಬಾಕ್ಸ್ 2,000 ಬಾಕ್ಸ್ ಬೆಳಿತೀನಿ ಅನ್ನೋ ಧೈರ್ಯ ಇತ್ತು. ಅಟ್ಲೀಸ್ಟ್ ಅದ್ರಾಗ ಒಂದು 600-700 ಬಾಕ್ಸ್ ಬೆಳಿತೀನಿ ಅನ್ನೋ ಧೈರ್ಯ ನನಗಿದೆ. ಅಷ್ಟೇ ಬೆಳೆದ್ರೂ ಅದು 2,000 ಬೆಳೆಯೋದ್ರಲ್ಲಿ ಏನು ಲಾಭ ತಗೊಂತೀನಿ, ಇದರಲ್ಲಿ ತಗೊಂತೀನಿ ಅನ್ನೋ ಧೈರ್ಯ ನನಗಿದೆ ಈಗ ಸರ್. ಈಗ ದಾಳಿಂಬೆ ಹಣ್ಣು ಇದು ಕಟಾವು ಬಂದಿದೆ ಅಂತೇಳಿ ಯಾವ ರೀತಿ ನೀವು ಗುರುತಿಸ್ತೀರಾ ಸರ್? ಕಟಾವು ಬಂದಿದೆ ಅಂದರೆ ಅದೆಲ್ಲ ಕಲರ್ ಬರುತ್ತೆ ಸರ್, ಅದು ಕಲರ್ ಲೈಟಾಗಿ ಕಲರ್ ಬರ್ತಾ ಇರುತ್ತೆ. ಅದು ಸರ್ 6 ತಿಂಗಳು ಕಂಪ್ಲೀಟ್ ಆಗಲೇಬೇಕು ಸರ್. ಅದು ನಾವು ಬೆಳೆ ಬಿಟ್ಟಾಗ ಏನು ಮಾಡ್ತೀವಿ ಸರ್ ಅಂದರೆ ಕ್ರಾಪಿಗೆ ಬಿಡ್ತೀವಲ್ಲ, ಇತ್ರೆಲ್ಲ ಅಂತ ಹೊಡಿತೀವಿ ಸರ್, ಅದೇ ಎಲೆ ಉದುರೆ ಔಷಧಿ. ಅದನ್ನು ಒಂದು ಡೇಟ್ ಬರ್ಕೊಂಡಿರ್ತೀವಿ ಸರ್ ನಾವು. ಆಮೇಲೆ ನೀರು ಬಿಡೋದು ಒಂದು ಡೇಟ್ ಬರ್ಕೊಂಡಿರ್ತೀವಿ. ಅದಕ್ಕೂ ಅದಕ್ಕೂ 15 ದಿವಸ ಡಿಫ್ರೆನ್ಸ್ ಇರುತ್ತೆ ಸರ್. ಇದರಲ್ಲಿ ಮಾಡಿದಿರೋದಕ್ಕೂ ನೀರು ಬಿಡೋದಕ್ಕೆ 15 ದಿವಸ ಡಿಫ್ರೆನ್ಸ್ ಇರುತ್ತೆ. ನಾವು ಅಲ್ಲಿಂದ 6 ತಿಂಗಳು ಕನ್ಸಿಡರ್ ಮಾಡ್ತೀವಿ. 6 ತಿಂಗಳು ಆಯ್ತಪ್ಪ ಅಂದರೆ ಅಲ್ಲಿ ಆಲ್ರೆಡಿ ಕಲರ್ ಬರ್ತಾ ಇರುತ್ತೆ ಸರ್. ಅದು ಕಲರ್ ಬರ್ತಾ ಇರುತ್ತೆ, ಮಾರ್ಕೆಟಿಂಗ್ ಚೆನ್ನಾಗಿದೆ ಇವಾಗ ಅಂತಂದರೆ ನಾವು ಅದನ್ನು ಕಲರ್ ಬರೋ ಔಷಧಿನೂ ಹೊಡೆ ಬರ್ತಾವೆ ಸರ್. ಈಗ ನಾವು ನ್ಯಾಚುರಲ್ ಕಲರೇ ಬೇಕಂದ್ರೆ ಅಲ್ಲಿ ಮಾರ್ಕೆಟ್ ಡೌನ್ ಆಯ್ತು ಅಂದರೆ ಬೇಕಾದ್ರೆ ನ್ಯಾಚುರಲ್ ಕಲರ್ ಬರೋವರೆಗೆ 15 ದಿವಸ ವೆಯ್ಟ್ ಮಾಡ್ಬೋದು. ಇಲ್ಲಪ್ಪ ನಮ್ಗೆ ಈಗ ಮಾರ್ಕೆಟ್ ಚೆನ್ನಾಗಿದೆ ಸರ್, ಈಗಲೇ ನಾವು ಕಲರ್ ಹೊಡೆದ್ಬಿಟ್ಟು ಕಿತ್ತು ಬಿಡೋಣ ಅಂದರೆ 1 ವಾರದಲ್ಲಿ ಕಲರ್ ಬರುವಂಥ ಔಷಧಿಗಳಿದೆ ಸರ್, ಈಗ ತಗೊಂಡೋಗಿ ನಾವು ಮಾರ್ಕೆಟ್ ಮಾಡ್ಬೋದು. ಈಗ ಒಂದು ವಾರದಲ್ಲಿ ದಾಳಿಂಬೆ ಹಣ್ಣು ಕಲರ್ ಬರಂಗೆ ಅಂದ್ರೆ ಕೆಂಪು ಕಲರ್ ಬರಂಗೆ ಔಷಧಿ ಇದಾವೆ ತಂದು ಹೊಡಿತೀವಿ ಅಂತ ಹೇಳಿದ್ರಲ್ಲ, ಅಂದ್ರೆ ಇದೆಲ್ಲ ಮುಂದೆ ಅದನ್ನ ಸೇವಿಸಂತ ಜನಗಳ ಮೇಲೆ ಆರೋಗ್ಯದ ಮೇಲೆ ಪರಿಣಾಮ ಬೀರಲ್ವಾ ಸರ್? ಆರೋಗ್ಯದ ಮೇಲೆ ಪರಿಣಾಮ ಬೀರಂತದಲ್ಲ ಅದು, ಕಲರ್ ಬೇಗ ಬರುತ್ತೆ ನಮಗೆ ಮಾರ್ಕೆಟಿಂಗ್ ನಮಗೆ ಲಾಭದಾಯಕ ಆಗುತ್ತೆ ಅಂತ, ಅದೇನು ಅದಕ್ಕೇನು ತೊಂದರೆ ಇಲ್ಲ, ಅದೇನು ಕೆಮಿಕಲ್ ಏನು ಓವರ್ ಕೆಮಿಕಲ್ ಏನು ಅಲ್ಲ, ಅದೇನು ನಮಗೇನಂದ್ರೆ ಒಟ್ಟಿನಾಗ ಶೈನಿಂಗ್ ಬರೋದಕ್ಕೆ ಕ್ವಾಲಿಟಿ ಬರೋದಕ್ಕೆ. ಈಗ ಸರ್ ನಾವೇ ರೈತರೇ ನಮ್ದು ಬಿಡ್ರಿ, ನಾನು ರೈತ ಅಂತಂದು ಬೇಡ, ನಾನು ಬೇರೆ ಒಬ್ಬ ಕಸ್ಟಮರ್ ಆಗಿ ಹೇಳ್ತೀನಿ, ನಾನು ಹೋಗಿ ಅಲ್ಲಿ ಮಾರ್ಕೆಟಲ್ಲಿ ತೊಗೊಳ್ತೀನಿ ಅಂದರೆ ಅಲ್ಲಿ ಚೆನ್ನಾಗಿದ್ದರೆ ಮಾತ್ರ ತೊಗೊಳತ್ತಾನೆ ನಾವು, ಅದರಲ್ಲಿ ಸ್ವಲ್ಪ ಅಲೆ ಕಪ್ಪು ಚುಕ್ಕೆ ಇರೋದಾಗಲಿ ಇನ್ನೊಂದಾಗಲಿ ನಾನು ತಗೋಣಕ್ಕೆ ಇಷ್ಟಪಡಲ್ಲ, ನಾನು ಕೊಡೋ ದುಡ್ಡು ಕೊಡ್ತೀನಪ್ಪ ಒಳ್ಳೇದೇ ತೊಗೋಬೇಕಂತೀನಿ. ಹಂಗಾಗಿ ನಾವು ರೈತರು ಅಂಥದ್ದು ಬೆಳೆದ್ರೇ ಮಾರ್ಕೆಟಲ್ಲಿ ಅವಕಾಶ ಆಗುತ್ತೆ ಸರ್, ನಾವು ರೈತರು ಬದುಕೋಕ್ಕಾಗದಂಗೆ, ಇಲ್ಲಾಂದರೆ ನಾವು ರೇಟ್ ಸಿಗೋಕ್ಕಾಗಲ್ಲ. ಈಗೆಲ್ಲ ದಾಳಿಂಬೆ ಹಣ್ಣು ಕಟಾವು ಮಾಡ್ತಿರಲ್ಲ, ಮಾರಾಟ ವ್ಯವಸ್ಥೆ ಅಂತಂದ್ರೆ ಯಾವ ರೀತಿ ಮಾಡ್ತೀರಾ, ಎಲ್ಲೋಗಿ ಮಾರಾಟ ಮಾಡ್ತೀರಾ ಸರ್? ಬೆಂಗಳೂರಲ್ಲಿ ಮಾರ್ಕೆಟ್ ಇದೆ ಸರ್. ಯಾವ ರೀತಿ ಇಲ್ಲೆಲ್ಲ ತಗೊಂಡು ಹೋಗ್ತೀರಾ ಸರ್? ಇಲ್ಲಿ ನಾವು ಅದನ್ನೆಲ್ಲ ಐಟಮ್ ಮಾಡ್ಬೇಕು ಸರ್, ಅದನ್ನ ಟೋಟಲ್ ಸರ್ 18 ಐಟಮ್ ಬರುತ್ತೆ ದಾಳಿಂಬೆಯಲ್ಲಿ, 18 ಗ್ರೇಡ್. ನಾವು ಯಾವ ಗ್ರೇಡ್ ಬೆಳೆದಿರ್ತೀವೋ ಅದನ್ನ ಅಲ್ಲಿ ಹಣ್ಣು ಐಟಮ್ ಮಾಡೋ ಹುಡುಗರೇ ಬೇರೆ ಇರ್ತಾರೆ ಸರ್, ಅದನ್ನೆಲ್ಲ ಐಟಮ್ ಮಾಡಿ ಅದ್ರ ಮೇಲೆ ಬರೀತಾರೆ ಸರ್ ಇದು ಯಾವ ಗ್ರೇಡು ಏನು ಅಂತ, ಅದನ್ನೆಲ್ಲ ಬರೆದ್ಬಿಟ್ಟು ಅದನ್ನ ಸಪ್ರೇಟ್ ಸಪ್ರೇಟ್ ಬಾಕ್ಸ್ ಮಾಡ್ತೀವಿ ಸರ್. ನಾವು 10 ಕೆಜಿ ಬಾಕ್ಸ್ ಮಾಡ್ತೀವಿ. 10 ಕೆಜಿ ಬಾಕ್ಸ್ ಮಾಡ್ತೀವಿ ಸರ್ ಅದನ್ನ. ಈಗ ಆ ಥರ ಬಾಕ್ಸ್ ಮಾಡಿ ನೀವು ಬೆಂಗಳೂರು ಮಾರ್ಕೆಟ್ಗೆ ಹೋಗ್ತೀರಾ? ಬೆಂಗಳೂರು ಮಾರ್ಕೆಟ್ಗೆ ಹೋಗ್ತೀವಿ ಸರ್. ಅಲ್ಲಿ ನಮ್ಗೆ ಇಲ್ಲಿ ಏನಾದ್ರೂ ಯಾರನ್ನು ವ್ಯಾಪಾರಸ್ಥರು ಬರ್ತಿರ್ತಾರೆ ಸರ್, ಬಂದಾಗ ಅಲ್ಲಿ ಮಾರ್ಕೆಟ್ ರೇಟು ನಾವು ತಿಳ್ಕೊಂಡಿರ್ತೀವಿ, ಅದೇ ರೇಟು ನಮ್ಗೆ ಇಲ್ಲೇ ಸಿಗುತ್ತೆ ಅಂತಂದ್ರೆ ನಾವು ಇಲ್ಲೇ ಕೊಟ್ಬಿಡ್ತೀವಿ ಸರ್. ನಮಗೇನು ಇಲ್ಲಾದ್ರೆ ಈಗ ನಾವು ಹೋಗೋ ಖರ್ಚು ಉಳಿಯುತ್ತೆ ನಮಗೆ, ಒಂದು ಬಾಕ್ಸ್ಗೆ 60-70 ರೂಪಾಯಿ ಖರ್ಚು ಬರುತ್ತೆ, ಇಲ್ಲೇ ಕೊಡ್ತೀವಿ. ಇಲ್ಲಾಂದ್ರೆ ನಮ್ಗೆ ಇಲ್ಲಿ ಸೆಟ್ ಆಗಲಿಲ್ಲಪ್ಪ ಅಂದ್ರೆ ಮಾರ್ಕೆಟ್ ಮಾಡ್ತೀವಿ ಸರ್. ಈಗೆಲ್ಲ ನಿಮಗೆ ಪ್ರಾರಂಭದಿಂದ ಏನು ಎಷ್ಟೆಷ್ಟು ರೇಟ್ ಸಿಕ್ತು ಪ್ರತಿ ಒಂದು ಕೆಜಿಗೆ ಸರ್? ಪ್ರತಿಯೊಂದು ಕೆಜಿಗೂ ಅದರಲ್ಲಿ ನಾನು ಹೇಳ್ತೀನಲ್ಲ ಸರ್, 18 ಐಟಮ್ ಬರುತ್ತೆ, 18 ಗ್ರೇಡ್ ಬರುತ್ತನ್ನ, ಒಂದೊಂದು ಗ್ರೇಡ್ಗೆ ಒಂದೊಂದು ಬೆಲೆ ಇರುತ್ತೆ ಸರ್ ನಮಗೆ. ಅವಾಗ ನಾವು ಎಲ್ಲ ಗ್ರೇಡ್ಗೆ ಇದಾದ್ಮೇಲೆ ನಾವು ಅವರೇಜ್ ಮಾಡ್ತೀವಿ ರೇಟು. ಈಗ ನಮಗೆ 70 ರೂಪಾಯಿ ಒಂದು ಕೆಜಿ ಸಿಕ್ತು, 80 ರೂಪಾಯಿ ಒಂದು ಕೆಜಿ ಸಿಕ್ತು, ಅವರೇಜ್ ನಾವು ಲಾಸ್ಟ್ಗೆ ಹೇಳುವ ಸರ್. ಅದು ಈಗ ಒಂದೊಂದು ಹಣ್ಣಿಗೆ ಅಂದರೆ ಒಂದೊಂದು ಹಣ್ಣೆ ಒಂದೊಂದು ಸೈಜ್ ಇರುತ್ತೆ, ಅದನ್ನು ರೇಟ್ ಹೇಳೋಕ್ಕೆ ಬರಲ್ಲ. ನಾವು ಟೋಟಲ್ ಈಗ 18 ಗ್ರೇಡಲ್ಲಿ ಎಲ್ಲ ಮಾರ್ಕೆಟ್ಗೆ ಒಂದು 300 ಬಾಕ್ಸ್ ತಗೊಂಡು ಹೋಗಿರ್ತೀವಿ, ಅದು ನಮಗೆ ಒಂದು 180,000 ಪಟ್ಟಿ ಬಂತಪ್ಪ, ನಮ್ಗೆ ಎಲ್ಲ ಖರ್ಚೆಲ್ಲ ತೆಗೆದು ಅಂದ್ರೆ ನಮ್ಗೆ 60 ರೂಪಾಯಿ ಬಿತ್ತು ಅಂತ ನಮ್ಗೊಂದು ಕಾನ್ಫಿಡೆನ್ಸ್ ಇರುತ್ತೆ. ಅದ್ರ ಪ್ರಕಾರ ಮಾಡ್ಕೊಂಡು ಅವರೇಜ್ ಮಾಡ್ತೀವಿ ನಾವು. ಅಂದ್ರೆ ಸಾಕಷ್ಟು ದಾಳಿಂಬೆಯಲ್ಲಿ ಅಂದ್ರೆ ಇಳುವರಿ ಬಂತು, ಒಳ್ಳೆ ರೇಟ್ ಸಿಕ್ತು ಅಂದ್ರೆ ಲಾಭದಾಯಕ ಬೆಳೆ ಅಂತ ಅನ್ಬೋದು ಇದು ಸರ್? ಲಾಭದಾಯಕ ಬೆಳೆನೆ ಮೇನ್ ಸರ್, ನಮಗೆ ವಾತಾವರಣ ನಮಗೆ ಅನುಕೂಲವಾಗಿರ್ಬೇಕು. ಈ ಹೆಚ್ಚು ಮಳೆಗಾಲ ಆಗಬಾರ್ದು, ವಾತಾವರಣ ಶೀತ ಇರಬಾರ್ದು. ಹೌದು, ನಮಗೆ ವಾತಾವರಣ ನಮಗೆ ಅನುಕೂಲ ರೈತರಿಗೆ ಅನುಕೂಲವಾಗಿತ್ತು ಅಂದ್ರೆ ಸರ್ ದಾಳಿಂಬೆ ಬೆಳೆಗಿಂತ ಒಳ್ಳೆ ಬೆಳೆ ಬೇರೆ ಯಾವ್ದ್ರಲ್ಲೂ ಅಷ್ಟು ದುಡ್ಡು ಮಾಡೋಕ್ಕಾಗಲ್ಲ, ಅಷ್ಟು ರೈತರು ಸಕ್ಸಸ್ ಆಗೋಕ್ಕೂ ಆಗಲ್ಲ ಸರ್. ಅದು ಅಂದ್ರೆ ಇದು ಸಾಕಷ್ಟು ಕಡೆ ಸಾಕಷ್ಟು ದುಡ್ಡು ತಂದ್ಕೊಟ್ಟಿದೆ ರೈತರಿಗೆ, ಇದು ತಂದಿದೆ ಸರ್. ಒಟ್ಟಾರೆ ನಾಗಭೂಷಣ ಅವರೇ, ಈ ಒಂದು ದಾಳಿಂಬೆ ಕೃಷಿ ಏನ್ ಅನ್ಸುತ್ತೆ ನಿಮಗೆ ಸರ್? ದಾಳಿಂಬೆ ಕೃಷಿ ಒಳ್ಳೇದೇ ಸರ್ ಮಾಡೋರಿಗೆ, ಅದು ಶ್ರಮ ಪಟ್ಟು ಮಾಡ್ಬೇಕು. ಒಂದು ನೆಗ್ಲಿಜೆನ್ಸಿ ಅನ್ನೋದು ಇರಬಾರ್ದು ಸರ್ ಅದಕ್ಕೆ. ಅದು ನಾವು ಹೆಂಗೆ ಅಂದ್ರೆ ಅದನ್ನ ನಾವು ಯಾವಾಗಲೂ ಕಣ್ಣಲ್ಲಿ ಕಂಡಿಟ್ಕೊಂಡು ನೋಡ್ತಾ ಇರ್ಬೇಕು, ಅದನ್ನ ಈ ಗಿಡದಲ್ಲಿ ಏನಿದೆ ಆ ಗಿಡದಲ್ಲಿ ಏನಿದೆ ಅದನ್ನ ಅಬ್ಸರ್ವ್ ಮಾಡ್ತಾನೆ ಇರಬೇಕು. ಹಂಗಾದ್ರೆ ಮಾತ್ರ ದಾಳಿಂಬೆ ಸಕ್ಸಸ್ಫುಲ್ ಆಗಿ ಬೆಳೆಯೋಕೆ ಅವಕಾಶ ಇದೆ ಸರ್. ಈಗ ನಾನು ನೀರು ಬಿಟ್ಟೆ ನೀರು ಬಿಟ್ಟೆ ಔಷಧಿ ಹೊಡೆದೆ ಹೊಡೆದೆ ಅಂದರೆ ಅದಕ್ಕೆ ಯಾವ ಗಿಡಕ್ಕೆ ಎಷ್ಟು ಪರ್ಸೆಂಟ್ ಔಷಧಿ ಬಿತ್ತು, ಎಲ್ಲ ಒಬ್ಬೊಬ್ಬರು ಹಿಂಗೆ ಗ್ಯಾಪ್ ಬಿಡ್ತಾರೆ, ಆ ಗ್ಯಾಪಲ್ಲೇ ರೋಗ ಇರ್ಬೋದು, ಅದಕ್ಕೆ ಔಷಧಿ ಬಿಡಲಿಲ್ಲ ಅಂದರೆ ಅವಾಗ ನಮಗೆ ತೊಂದರೆ ಆಗುತ್ತೆ. ನಾವು ಪ್ರತಿಯೊಂದು ಭಾಳ ಯೋಚನೆ ಮಾಡಿ ಭಾಳ ನೀಟಾಗಿ ಸರ್ ಒಬ್ಬರನ್ನೇ ಆಧಾರ ಮಾಡ್ಕೊಂಡು ಮಾಡ್ಬೋದು, ಅವ್ರು ಬರಲಿಲ್ಲ ಅಂದ್ರೆ ನಾವೇ ಆದರೂ ಸ್ಪ್ರೇ ಮಾಡಬೇಕು, ನೀಟಾಗಿ ಮಾಡಬೇಕು. ನಾವು ಎಷ್ಟು ಸಕ್ಸಸ್ಫುಲ್ ಆಗಿ ಗಿಡಕ್ಕೂ ಮಾತಾಡಿಸ್ಬೇಕಂತಾರಲ್ಲ, ಹಂಗೆ ಮಾತಾಡ್ಸಿದ್ದೀನಿ ಸರ್ ನಾನು. ಹಂಗೆ ಹಂಗಾಗಿ ನಾನು 5 ಲಕ್ಷ ಬೆಳೆಯೋಕೆ ನನಗೆ ಅವಕಾಶ ಆಗಿದ್ದು. ಒಟ್ಟಾರೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ರೆ ಕೃಷಿ ಬದುಕು ಮಾಡೋಂಥವ್ರು? ಸರ್ ಕೃಷಿ ಬದುಕು ಮಾಡೋದಂದ್ರೆ ನಾನು ಒಬ್ಬನೇ ಸರ್ ಇರೋದು. ನಮ್ಮ ಮನೆಯವರು ಕಳೆ ಇದ್ದಾಗ ಏನು ಹುಲ್ ಕೀಳೋದು ಇದ್ದಾಗ ಮಾತ್ರ ಹೋಗ್ತಾರೆ ಸರ್, ಅಷ್ಟು ಬಿಟ್ಟರೆ ಮತ್ತೆ ನೀರು ಬಿಡೋದಾಗಲಿ ಔಷಧಿ ಹೊಡೆಯೋದಾಗಲಿ ಅದೆಲ್ಲ ನಾನೇ ಮಾಡ್ಕೊಂತೀನಿ ಸರ್ ಅದನ್ನು. ಈಗ ಬಾಲ್ಯದಲ್ಲಿ ನೀವು ವಿದ್ಯಾಭ್ಯಾಸ ಮಾಡಲಿಲ್ವ? ಮಾಡಿದ್ದೀನಿ ಸರ್, ಬಾಲ್ಯದಲ್ಲೇ ವಿದ್ಯಾಭ್ಯಾಸ ಮಾಡಿದ್ದೀನಿ, SSLC ಆಯ್ತು ಸರ್ ನಂದು. PUC ಹೋದೆ, ನಮ್ಗೆ ಹಿಂಗೆ ಸರ್ ಅನುಕೂಲ ಇಲ್ಲ ಓದೋದಕ್ಕೆ, ಅಲ್ಲಿಗೆ ಬಿಟ್ಟು ನಾನು ಸುಮ್ಮನಾದೆ ಸರ್ ಅಷ್ಟೇ. ಆವಾಗ ನಾನು ಫಸ್ಟ್ ಡ್ರೈವರ್ ಆದೆ ಸರ್, ನಾನು ಡ್ರೈವರ್ ಕೆಲಸ ಮಾಡ್ತಾ ಇದ್ದೆ. ಅದಾದಮೇಲೆ ಅಪ್ಪಾಜಿ ನನ್ನ ತಮ್ಮ ನೋಡ್ಕೊಂತಿದ್ರು, ಅಪ್ಪಾಜಿ ತಮ್ಮ ಇಬ್ಬರು ಎಕ್ಸ್ಪೈರ್ ಆದರು. ಅವಾಗ ಮತ್ತೆ ನನಗೆ ಬೇರೆ ದಾರಿನೇ ಇಲ್ಲ, ವಿಧಿ ಇಲ್ಲ, ಆ ತೋಟ ನೋಡ್ಕೊಳ್ಳೇಬೇಕಲ್ಲ, ನಾನೇ ತೋಟ ಮಾಡಿದೆ ಸರ್. ನಮ್ಮ ಅಪ್ಪಾಜಿ ಅವರು ಯಾವ ವರ್ಷನೂ 1 ಲಕ್ಷ ಬೆಳೆ ಬೆಳೆದಿರೋದು ಗೊತ್ತಿಲ್ಲ, ನಾವು ಚಿಕ್ಕವ್ರು ಇದ್ದಾಗಿಂದ ನಾನೇನೋ ಮಾಡೋಣ ಕಮರ್ಷಿಯಲ್ ಕ್ರಾಪ್ ಅಂತ ಮಾಡಿದೆ ಸರ್. ಫಸ್ಟ್ನೇ ಬೆಳೆಯಲ್ಲಿ 5 ಲಕ್ಷ ನನಗೆ ಬಂತು. ಒಟ್ಟಾರೆ ಈ ಒಂದು ಕೃಷಿ ಬದುಕು ನಿಮಗೆ ನೆಮ್ಮದಿ ತಂದುಕೊಟ್ಟಿದೆ? ನೆಮ್ಮದಿ ತಂದುಕೊಟ್ಟಿದೆ ಸರ್. ಅದೇ ನನಗೆ ಮಳೆ ವಾತಾವರಣ ಒಂದು ನಮಗೆ ಸಪೋರ್ಟ್ ಮಾಡಿದೆ, ಮಳೆ ವಾತಾವರಣ ಕರೆಕ್ಟಾಗಿದ್ದು ದಾಳಿಂಬೆಯಲ್ಲಿ ಬೆಳೆದಷ್ಟು ಬೆಳೆ ಯಾವುದರಲ್ಲಿ ಬೆಳೆಯೋಕ್ಕಾಗಲ್ಲ ಅಂತ ನನ್ನ ಅನಿಸಿಕೆ ಸರ್. ಒಳ್ಳೆಯದು ನಾಗಭೂಷಣ ಅವರೇ, ಇಲ್ಲೇ ತನಕ ತಮ್ಮ ಒಂದು ದಾಳಿಂಬೆ ಕೃಷಿಯ ಅನುಭವಗಳನ್ನ ಸಾಕಷ್ಟು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ದಾಳಿಂಬೆ

ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ. ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242 8700014242. ದಾವಣಗೆರೆ ಮಾರುಕಟ್ಟೆ ಧಾರಣೆ ಹೇಗಿದೆ? ಅಲಸಂದಿ ಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 2,500 ರೂಪಾಯಿಂದ 3,000 ರೂಪಾಯಿಗಳು, ಸೇಬು ಕ್ವಿಂಟಾಲ್ಗೆ 6,000 ರೂಪಾಯಿಂದ 6,400 ರೂಪಾಯಿಗಳು, ಬೂದುಕುಂಬಳಕಾಯಿ ಸಂಖ್ಯೆಗಳಲ್ಲಿ 1,000 ರೂಪಾಯಿ ಕನಿಷ್ಠ 1,000 ರೂಪಾಯಿಂದ 1,400 ರೂಪಾಯಿಗಳು, ಬಾಳೆಹಣ್ಣು ಏಲಕ್ಕಿ ಬಾಳೆ ಕ್ವಿಂಟಾಲ್ಗೆ 2,300 ರಿಂದ 2,800 ರೂಪಾಯಿಗಳು, ಬಾಳೆಹಣ್ಣು ಪಚ್ಚಬಾಳೆ ಕ್ವಿಂಟಾಲ್ಗೆ 800 ರೂಪಾಯಿಂದ 1,800 ರೂಪಾಯಿಗಳು, ಹುರುಳಿಕಾಯಿ ಬೀನ್ಸ್ ಹೋಲ್ ಕ್ವಿಂಟಾಲ್ಗೆ 2,000 ರೂಪಾಯಿಂದ 2,500 ರೂಪಾಯಿಗಳು, ಬೀಟ್ರೋಟ್ ಕ್ವಿಂಟಾಲ್ಗೆ 1,800 ರೂಪಾಯಿಂದ 2,500 ರೂಪಾಯಿಗಳು, ಹಾಗಲಕಾಯಿ ಕ್ವಿಂಟಾಲ್ಗೆ 3,500 ರೂಪಾಯಿಂದ 4,000 ರೂಪಾಯಿಗಳು, ಸೋರೆಕಾಯಿ ಕ್ವಿಂಟಾಲ್ಗೆ